ಬೆಂಗಳೂರಿನ ವಿವಿಧೆಡೆ ಮತದಾರರ ಪಟ್ಟಿ ಪರಿಷ್ಕರಣೆ. ಶರಾವತಿ ಜಲಾಶಯದಿಂದ ಶುದ್ದ ಕುಡಿಯುವ ನೀರು ಒದಗಿಸುವ ಯೋಜನೆಗೆ ಶೀಘ್ರ ಚಾಲನೆ, ಸಚಿವ ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:58. ಇದು ಆಕಾಶವಾಣಿ ಹಾಸನ 102.2 MHz. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿವಿಧ ತರಕಾರಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಅಡಗೂರು ಗ್ರಾಮದ ಪ್ರಗತಿಪರ ಕೃಷಿಕ ವಿಎಸ್ ವೀರೇಗೌಡ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಅಡಗೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ವಿಎಸ್ ವೀರೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ವೀರೇಗೌಡರು ಅನೇಕ ವಿಧದ ತರಕಾರಿ ಬೆಳೆಯನ್ನ ಬೆಳೀತಾರೆ. ತರಕಾರಿಯನ್ನ ಬೆಳೆಯುವ ಮೂಲಕ ತಮ್ಮ ಬದುಕನ್ನ ಕಟ್ಟಿಕೊಂಡಿರತಕ್ಕಂಥವ್ರು. ತರಕಾರಿ ಬೆಳೆಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಇವತ್ತು ನಾವು ಅವರಿಂದಾನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವೀರೇಗೌಡ್ರೆ. ನಮಸ್ಕಾರ. ವೀರೇಗೌಡ್ರೆ, ಎಷ್ಟು ವಯಸ್ಸು ತಮಗೆ? ನನಗೆ 51 ವರ್ಷ ಸರ್. 51 ವರ್ಷ ಆಯಿತು. ಏನು ಓದಿದ್ರಿ ತಾವು? SSLC ಮಾಡಿದ್ದೀನಿ. ಮುಂದಕ್ಕೆ ಓದಲಿಲ್ಲ? ಇಲ್ಲ, ಮನೇಲಿ ಸ್ವಲ್ಪ ಕಷ್ಟ ಇತ್ತು, ಹಂಗಾಗಿ ತಕ್ಷಣನೇ ವ್ಯವಸಾಯ ಹೈನುಗಾರಿಕೆ ಅದಕ್ಕೆ ತೊಡಗಿಸ್ಕೊಂಡ್ವಿ. ಎಷ್ಟು ಜಮೀನಿತ್ತು ನಿಮಗೆ? ನಮಗೆ ಇವಾಗಿರೋದು 3 ಎಕರೆ 1 22 ಕುಂಟೆ ಜಮೀನಿದೆ. 3 ಎಕರೆ 22 ಕುಂಟೆನಲ್ಲಿ ಏನೇನು ಬೆಳ್ಕೊಳ್ತೀರಿ? ಏನು 3 ಎಕರೆ 22 ಕುಂಟೆನಲ್ಲೂ ತೆಂಗಿದೆ. ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕ್ಕೊಂಡಿದ್ದೀನಿ ತೆಂಗಿನ ಗಿಡನ, ಅದರಿಂದ ಬಿಸಿಲು ಎಲ್ಲ ಚೆನ್ನಾಗಿ ಬೀಳುತ್ತೆ, ಕೆಳಗಡೆ ತರಕಾರಿ ಬೆಳ್ಕೊಳ್ತೀನಿ. ಈಗ ಡಿಸ್ಟೆನ್ಸಲ್ಲಿ ಅಂತಂದ್ರೆ ಅಂತರ ಎಷ್ಟಿಟ್ಟಿದ್ರಿ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ? ಒಂದು ಸೈಡು 40 ಅಡಿ, ಇನ್ನೊಂದು ಸೈಡ್ಗೆ 45 ಅಡಿ. 1 ಎಕರೆಗೆ 30 ಗಿಡ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಜಾಸ್ತಿ ಗಿಡಗಳು ಹಾಕ್ತಾರಲ್ವಾ ಇನ್ನು ಹತ್ತಿರಕ್ಕೆ? ಹೌದು, 40-42 ಗಿಡದಂಕ ಹಾಕ್ತಾರೆ. ನಾನು 12 ಗಿಡನ ಕಡಿಮೆ ಮಾಡ್ಕೊಂಡಿದ್ದೀನಿ, ಅದರಿಂದ ಬಿಸಿಲು ಚೆನ್ನಾಗಿ ಬೀಳುತ್ತೆ, ಅದರಿಂದ ಕೆಳಗಡೆನು ಒಳ್ಳೆ ಇಳುವರಿ ತಗೋಬಹುದು. ಈಗ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ ಅಂತರ? ಸರ್, ನನಗಿರೋದೇ ಅಷ್ಟೇ ಜಮೀನು, ಒಂದೇ ಬೆಳೆನ ನಂಬಿಕೊಂಡು ಬದುಕೋಕ್ಕಾಗಲ್ಲ. ಜೊತೆಗೆ ಹೈನುಗಾರಿಕೆಗೂ ಜೋಳ ಹಸುಗಳಿಗೆ ಮೇವು ಎಲ್ಲ ಬೆಳ್ಕೋಬೇಕು, ಹಂಗಾಗಿ ಫಸ್ಟೇ ಅದನ್ನು ಪ್ಲಾನ್ ಮಾಡಿ ಮಾಡ್ಕೊಂಡ್ವಿ. ಈಗ ತುಂಬಾ ಅಂತರ ಜಾಸ್ತಿ ಇಟ್ಕೊಂಡ್ರೆ ಬೇರೆ ಬೆಳೆನ ಬೆಳಿಬಹುದು ಅನ್ನೋದು ನಿಮಗೆ ಗೊತ್ತಿತ್ತು? ಹೌದೌದು, ಗೊತ್ತಿತ್ತು ಸರ್. ಅದು ಫಸ್ಟೇ ಅನುಭವ ಆಯ್ತು. ಹೆಂಗ ಅನುಭವ ಆಯ್ತು? ಅಕ್ಕಪಕ್ಕ ನೋಡ್ತಿದ್ವಿ, ಅದು ತೀರ ಹತ್ರ ಆಗ್ತವ್ರು ಫುಲ್ ನೆರಳಾಗ್ಬಿಟ್ಟು ಕೆಳಗಡೆ ಏನು ಬರ್ತಿರ್ಲಿಲ್ಲ. ಕೆಲವರು ದೂರ ಡಿಸ್ಟೆನ್ಸ್ ಆಗ್ತವ್ರು ಒಳ್ಳೊಳ್ಳೆ ಬೆಳೆ ತಿಕ್ಕಂತ ಇದ್ರು, ಅದನ್ನ ನೋಡ್ಬಿಟ್ಟು ಅನುಭವ ಬಂತು ಅಷ್ಟೇ. ಎಷ್ಟು ವರ್ಷ ಆಯ್ತು ತೆಂಗು ಹಾಕಿ? ತೆಂಗು ಹಾಕಿ ಆಲ್ರೆಡಿ 1-25 ವರ್ಷ ಆಗಿದೆ. ಎಲ್ಲ ಫಸಲು ಕೊಡ್ತಾ ಇದೆ? ಎಲ್ಲ ಫಸಲು ಕೊಡ್ತಾ ಇದೆ. ಅದನ್ನೆಲ್ಲ ನಾವೇ ಎಲ್ಲ ಗಳ ಎಲ್ಲ ನಾನೇ ಬಳಸ್ಕೊತೀನಿ, ಯಾವುದೇ ಲೇಬರ್ ತಗೊಳಲ್ಲ. 3 ಎಕರೆ 22 ಕುಂಟೆನು ನಾನೇ ಮಾಡ್ಕೋತೀನಿ, ನಾನು ಮತ್ತೆ ನಮ್ಮ ಮಿಸಸ್. ಇದುವರೆಗೂ ಯಾವುದೇ ಲೇಬರ್ನು ಕರ್ಕೊಂಡಿಲ್ಲ. ಒಂದು ತರಕಾರಿ ಬೆಳೆದ್ರು ಒಂದು ಕಳೆ ಕೀಳೋದು, ತರಕಾರಿನ ಕುಯ್ಯೋದು, ಯಾವ್ದಕ್ಕೂ ಲೇಬರ್ ಕರ್ಕೊಳ್ಳಲ್ಲ ನಾವು. ಅದಕ್ಕೆ ತಕ್ಕನಾಗಿ ಆಗೋಂಗೆ ನಾವು ಮೇಂಟೈನ್ ಮಾಡ್ಕೋತೀವಿ. ಆಮೇಲೆ ಏನು ಮಾಡ್ತೀವಿ, ಬ್ಯಾಚ್ ಬೈ ಬ್ಯಾಚ್ ಮಾಡ್ತೀವಿ. ಅಷ್ಟನ್ನು ಉಳುಮೆ ಮಾಡಿ ಜಮೀನನ್ನ ಹಂಗೆ ಬಿಟ್ಕೊಳ್ತೀವಿ. ನಮ್ಮ ಕೈಲಿ ಎಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಅಷ್ಟಕ್ಕೆ ಮಾತ್ರ ನಾವು ಬೆಳೆ ಮಾಡ್ಕೋತೀವಿ. ಇನ್ನು ಮಿಕ್ಕಿದ್ದು ಭೂಮಿ ಹಂಗೆ ಕಾಯ್ಕೊಂಡಿರುತ್ತೆ. ಇದು ಬೆಳೆ ಕಟಾವಾದಾಗ ಇದನ್ನು ಉಳುಮೆ ಮಾಡ್ತೀವಿ, ಆ ಕಡೆ ಉಳುಮೆ ಆಗಿರೋದಕ್ಕೆ ಮತ್ತೆ ಬೆಳೆ ಮಾಡ್ಕೋತೀವಿ. ಆ ಥರ ಬ್ಯಾಚ್ ಬ್ಯಾಚ್ ಮಾಡ್ಕೊಂಡು ಮಾಡ್ಕೋತೀವಿ, ಅದರಿಂದ ಲೇಬರ್ ಸಮಸ್ಯೆ ನಮಗೆ ಬರೋದೇ ಇಲ್ಲ. ತೆಂಗಿನ ಫಸಲು ಚೆನ್ನಾಗಿ ಬರ್ತಾ ಇದೆಯಾ? ತುಂಬಾನೇ ಚೆನ್ನಾಗಿ ಬರುತ್ತೆ, ಡಿಸ್ಟೆನ್ಸ್ ಇರೋದ್ರಿಂದ ತೆಂಗಿನ ಫಸಲಲ್ಲಿ ಮೋಸನೇ ಇಲ್ಲ. ಆಮೇಲೆ ಕೆಳಗಡೆ ತರಕಾರಿ ಬೆಳೆಯೋದ್ರಿಂದ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮೀನೂರು ಎಲ್ಲ ಹಾಕೋದ್ರಿಂದ ಅದು ತೆಂಗು ತಗೊಳುತ್ತೆ, ಅದರಿಂದ ಇಳುವರಿ ಚೆನ್ನಾಗಿ ಬರುತ್ತೆ. ತೆಂಗಿನ ಇಳುವರಿ ಚೆನ್ನಾಗಿದೆ, ಯಾಕೆಂತಂದ್ರೆ ಅಂತರ ಜಾಸ್ತಿ ಇಟ್ಟಿದ್ರೆ ಅಂತರನೂ ಜಾಸ್ತಿ ಇದೆ, ಜೊತೆಗೆ ಅದಕ್ಕೆ ತಕ್ಕ ಪೌಷ್ಟಿಕ ಇದು ತರಕಾರಿಯಿಂದ ಬೀಳುತ್ತೆ, ಆ ಕೊಳತ್ ತರಕಾರಿ ಎಲ್ಲ ಅದರಲ್ಲೇ ಎಲ್ಲ ಕರಗೋಗುತ್ತೆ, ಸಾವಯವ ಇದು ಆಗ್ಬಿಡುತ್ತೆ ಅದಕ್ಕೆ, ಅದರಿಂದ ಒಳ್ಳೆ ಇಳುವರಿ ಬರುತ್ತೆ ತೆಂಗು. ತೆಂಗಿಗೆ ಏನೇನು ಪೋಷಕಾಂಶಗಳನ್ನು ಒದಗಿಸ್ತೀರಾ ಸರ್? ತೆಂಗಿಗೆ ಅಂತ ಏನು ಸಪ್ರೇಟ್ ಮಾಡಲ್ಲ ನಾನು, ಏನು ಕೆಳಗಡೆ ತರಕಾರಿಗೆ ಏನ್ ಮಾಡ್ತೀವಿ ಅದನ್ನೇ ಅದು ತಗೊಳತ್ತೆ, ಅದು ಬಿಟ್ಟು ತೆಂಗಿಗೆ ಸಪ್ರೇಟ್ ಏನು ಇದುವರೆಗೂ ಮಾಡಿಲ್ಲ. ಆದ್ರೂ ಫಸಲು ಮಾತ್ರ ಚೆನ್ನಾಗಿದೆ, ಫಸಲು ಮಾತ್ರ ಬಾರಿನೇ ಚೆನ್ನಾಗಿದೆ. ಒಂದು ಗಾಳಿ ಮತ್ತೆ ಬೆಳಕು ತುಂಬಾ ಸರಾಗವಾಗಿ ಹರಿದಾಡುತ್ತೆ ನಿಮ್ಮ ತೋಟದಲ್ಲಿ, ಅದು ಒಂದು ಅನುಕೂಲ ಆದ್ರೆ, ಪ್ಲಸ್ ಆದ್ರೆ ಇನ್ನೊಂದು ಈ ತರಕಾರಿಗೆ ಒಂದಷ್ಟು ಗೊಬ್ಬರನ ಹಾಕ್ತೀರಾ, ಮತ್ತೇನಾದ್ರೂ ತರಕಾರಿಗೆ ಬೆಲೆ ಕಡಿಮೆ ಆಯ್ತು ಅಂತ ಅಂದ್ರೆ ಕೊಳತಿದ್ದು ಮತ್ತೊಂದು ಮಗದೊಂದು ಎಲ್ಲದನ್ನು ಕೂಡ ಅಲ್ಲೇ ಕರಗಿಸೋದ್ರಿಂದ ಅದರದ್ದು ಕೂಡ ಒಂದಷ್ಟು ಪೋಷಕಾಂಶ ತೆಂಗಿಗೆ ಚೆನ್ನಾಗಿ ಸಿಗ್ತಾ ಇದೆ. ಅದರಿಂದ ನಾವು ಸಪರೇಟ್ ಏನು ತೆಂಗಿಗೇನು ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಯಾವುದೇ ಒಂದು ಕಳೆ ಕೀಳಿ ಒಂದು ಇದು ಮಾಡಲಿ ಅದಕ್ಕೆ ಬೆಂಕಿ ಹಾಕಲ್ಲ, ಒಂದು. ಎರಡನೇದು ಅದನ್ನ ಆಚಿಕ್ ಹಾಕಲ್ಲ, ಅದೇ ಭೂಮಿನಲ್ಲೇ ಕರಗಿಸ್ತೀನಿ. ಹಂಗಾಗಿ ಹಸಿರು ಗೊಬ್ಬರನು ಅದು ಪ್ಲಸ್ ಆಗುತ್ತೆ. ಯಾವುದೇ ಕಳೆ ಇದು ಗಿಡ ಏನ್ ಕಿತ್ತರೂ ಹೊಲದಲ್ಲೇ ಕರಗಿಸ್ತೀನಿ ಅದನ್ನ. ಅದು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಬೆಳೆ ಮಾಡೋದು ಲೇಟ್ ಆದ್ರೂ ಪರವಾಗಿಲ್ಲ. ಹಂಗಾಗಿ ಅದನ್ನ ಬಾಚಾಕೋದು ಎತ್ತಾಕೋದು ಭೂಮಿಯಿಂದ ಆಚಿಕ್ ಹಾಕಲ್ಲ. ಅದರಿಂದ ನಮ್ಮ ತೋಟದಲ್ಲಿ ಎಲ್ಲೇ ಬಗದ್ರು ಎರೆಹುಳ ಸಿಗುತ್ತೆ. ಒಂದು ರೋಟಾವೇಟರ್ ಇಟ್ಕೊಂಡಿದ್ದೀನಿ ಚಿಕ್ಕದು, ಒಂದು 5 HP ಅದರಲ್ಲೇ ಎಲ್ಲ ಮಾಡ್ಕೋತೀನಿ ನಾನು. ಅದಕ್ಕೆ ತಕ್ಕನಾಗೇನೆ ಬೆಳೆ ಮಾಡ್ಕೋತೀನಿ, ಒಂದು 3.5 ಡಿಸ್ಟೆನ್ಸ್ ಇರೋ ಅಂತ ಬೆಳೆನೆ ಮಾಡೋದು. ಬಟ್ ಯಾವುದೇ ಇದನ್ನ ಕರಿಯಲ್ಲ ನಾನು. ಹಂಗಾಗಿ ಆ ರೋಟಾವೇಟ್ರಲ್ಲೇ ಎಲ್ಲ ಹಳ ಎಲ್ಲ ಕೀಳೋದು ಎಲ್ಲ ನಾನೇ ಮಾಡ್ಕೋತೀನಿ ಸ್ವಂತ. ಈಗ 3 ಎಕರೆ 28 ಗುಂಟೆನಲ್ಲಿ ತೆಂಗು ಏನಿದೆಯೋ ಎಷ್ಟು ಗಿಡಗಳಿದಾವೆ ಮತ್ತೆ ಎಷ್ಟು ನಿಮಗೆ ಫಸಲು ಸಿಗುತ್ತೆ ಸರ್? ಟೋಟಲಿ ಒಂದು 90 ಗಿಡ ಇದೆ ಎಲ್ಲದರಿಂದ, ಅದರಲ್ಲಿ ಒಂದು 10 ಗುಣಿ ಸಾಯಿ ಗುಣಿ ಇದೆ, ಒಂದು 80 ಗಿಡ ಇದೆ. 80 ಗಿಡದಿಂದ 3 ತಿಂಗಳಿಗೊಂದ್ಸರಿ ಕಾಯಿ ಕೆಡುತ್ತೀನಿ. ಫುಲ್ ತಳ್ಳಾಗೋರು ಕೇಳಲ್ಲ, ಅದು ಕೊಬ್ಬರಿಗೆ ಹಾಕೋದು, ಕಾಯಿ ಮಾರಲ್ಲ ನಾನು. ಒಂದು ಸಾರಿಗೆ ಏನೇ ಕನಿಷ್ಠ ಅಂತಂದ್ರು 4,000 ಕಾಯಿ ಸಿಗುತ್ತೆ, 12,000-15,000 ಕಾಯಿ ಒಂದೊಂದು ಬ್ಯಾಚ್ ಮಾಡ್ತೀನಿ ಶೆಡ್ಡಲ್ಲಿ. 3 ಸಾರಿ ಕೊಬ್ಬರಿ ಸುರಿಸ್ತೀನಿ ಒಂದು ವರ್ಷಕ್ಕೆ. ಅದರಿಂದ ನನಗೇನು ಕೆಳಗಡೆ ಲಾಸ್ ಆದರೂ ತೆಂಗಲ್ಲಿ ಪ್ರಾಫಿಟ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ನಮ್ಮ ಹೊಸಗಳು ಹೈನುಗಾರಿಕೆ ತಿಂಗಳ ತಿಂಗಳ ಬರುತ್ತೆ, ಅದ್ರ ಜೊತೆಗೆ ಒಂದು ಆಟೋ ಮಾಡ್ಕೊಂಡಿದ್ದೀನಿ. ಅದು ನಮ್ಮ ಡೈರಿ ಇದೆಯಲ್ಲ, ಡೈರಿಗೆ ಏನು ಮಾಡ್ತೀನಿ, ಬೆಳಗ್ಗೆ ಎದ್ದು ಒಂದು ನಮ್ಮ ಹಸುವನ್ನೇ ಹಾಲು ಕರ್ಕೋತೀನಿ, ಒಂದು 10-15 ಲೀಟರ್ ಆಗುತ್ತೆ 2 ಹಸುವಿನಿಂದ. ಅತ್ತಾಗ ಒಂದು ಡೈರಿಗೆ ಇಟ್ಟು ಪಕ್ಕ ಹಾಲ್ದಳ್ಳಿ ಅಂತ ಇದೆ, ಅದಕ್ಕೆ ಹೋಗ್ಬಿಟ್ಟು ಅದರಿಂದ ಒಂದು 10-15 ಕ್ಯಾನ್ ಹಾಲು ತಗೋಬರ್ತೀನಿ. ಈಗಾಗಲೇ 13 ವರ್ಷ ಆಯಿತು ಅದನ್ನು ಮಾಡೋಕೆ ಹಿಡಿದು ನಾನು. ಅದನ್ನು ಬಿಟ್ಟರೆ ಬೇರೆ ಇನ್ನೇನಕ್ಕೂ ಹೋಗಲ್ಲ, ಆ ಆಟೋ ಹಾಲು ಹೊಡಿಯುತ್ತೆ. ಅದು ಬಿಟ್ಟರೆ ನನ್ನ ಜೊತೆನೆ ಮತ್ತೆ ಅದು ನನಗೊಂಥರ ಎತ್ತು ಗಾಡಿ ಇದ್ದಂಗೆ ತೋಟದ ಹತ್ರ ಹೋಗೋದು. ಕಾಯಿ ಕಿತ್ತರೆ ಎಷ್ಟು, ಒಂದು 10 ಮರ ಕಾಯಿ ಕೆಡ್ಕೋತೀನಿ, ಆ 10 ಮರದ ಕಾಯಿನೇ ಎತ್ತಲಿಗೆ ಏರ್ಕೊಬರ್ತೀನಿ. ಅದಕ್ಕೂ ಯಾರನ್ನೂ ಲೇಬರ್ ಕರೆಯಲ್ಲ, ಇದು ನನ್ನ ಜೀವನ. ಕೊಬ್ಬರಿ ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ? ಕೊಬ್ಬರಿ ಇಳುವರಿ ಬರುತ್ತೆ ಸರ್, ಒಂದು 600 ಇದಕ್ಕೆ 1 ಕ್ವಿಂಟಲ್ ಬರುತ್ತೆ. 600 ಕಾಯಿಗೆ. ಈಗ ಚೆನ್ನಾಗಿ ಕೊಬ್ಬರಿ ಮಾಡಬೇಕು ಅಂತ ಅಂದ್ರೆ ಹೆಂಗ್ ಮಾಡ್ಬೇಕು ನಾವು ಅದನ್ನ? ಅದು ಭೂಮಿಯಿಂದ ಸರ್ 3 ಅಡಿ ಹೈಟ್ ಇರಬೇಕು ಶೆಡ್ಡು, ಭೂಮಿಯಿಂದ 3 ಅಡಿ ಹೈಟ್ ಇರಬೇಕು. ಕೆಳಗಡೆಯಿಂದ ಸೀತನ ಕೊಬ್ಬರಿ ಎಳ್ಕೋಬಾರ್ದು, ಸುತ್ತನೂ ಗಾಳಿ ಆಡಂಗಿರ್ಬೇಕು. ಅದು ಬಯಲು ಪ್ರದೇಶದಲ್ಲೇ ಮಾಡ್ಬೇಕು ಅದನ್ನ. ಅದು ಸುತ್ತ ಮತ್ತೆ ನೆರಳು ಬೀಳಬಾರ್ದು, ಅದಕ್ಕೆ ಸುತ್ತ ಬಿಸಿಲು ಬೀಳ್ಬೇಕು. ಮಳೆ ಬಿದ್ರೂ ಅದೇನು ಒಳಕ್ ನೀರು ತಗೊಳಲ್ಲ. ಮೇಲ್ಛಾವಣಿ ಮಾಡಿದ್ರೆ ಸಾಕು, ಮೇಲ್ಛಾವಣಿ ಇದ್ಬಿಟ್ರೆ ಸೈಡಿಂದ ಏನು ಅದೇನು ನೀರು ತಗೊಳಲ್ಲ, ಒಳ್ಳೆ ಇಳುವರಿನೇ ಬರುತ್ತೆ. ತೀರ ಕೌಟು ಇದು ಬರಲ್ಲ. ಬಟ್ ಕಾಯಿ ಕೆಡವಬೇಕಾದ್ರೆ ಮಾತ್ರ ಬಲ್ತಿರ ಕಾಯಿನೇ ಕೀಳಬೇಕು. ಹಾ, 3 ತಿಂಗಳು ಬಿಟ್ಬಿಟ್ರೆ ಏನಾಗುತ್ತೆ, 3 ಗೊನೆ ತನಕ ಸಿಗುತ್ತೆ ಒಂದು ಮರದಲ್ಲಿ. 2 ಗೊನೆ ಕಿತ್ಕೊಂಡ್ರೆ ಸಾಕು, ಪದೇ ಪದೇ ಕಿತ ಕೀಳಕ್ ಹೋದ್ರೆ ಇದಾಗುತ್ತೆ. ಅದುವರೆಗೂ ಬೀಳ್ತಾ ಇರ್ತವೆ ಕಾಯಿ, ಬಿದ್ದವು ಸ್ವಲ್ಪ ಎತ್ಕೋಬತ್ತಾ ಇರ್ತೀವಿ. ಆ ತರ ಬೀಳಕ್ ಶುರುವಾದ ಮೇಲೆ ಕೆಡವಕ್ ಶುರು ಮಾಡ್ಬೇಕು. ಸುಮ್ಮನೆ ಕಾಯಿ ಬಂತು ಅಂತ ತಿಂಗಳ ತಿಂಗಳ ಕೆಡೋದ್ರೆ ಅದು ಕೊಬ್ಬರಿಲಿ ಇಳುವರಿ ಕೌಟು ಜಾಸ್ತಿ ಬರುತ್ತೆ. ಎಳೆಕಾಯಿಂದ ಕೌಟ್ ಆಗ್ಬಿಡುತ್ತೆ. ಹಾಗಿದ್ರೆ ತೆಂಗಿನ ಕಾಯನ್ನ ನಾವು 3 ತಿಂಗಳಿಗೆ ಒಂದ್ಸರಿ ಕೆಡವಸಂತದ್ದು ಹೆಚ್ಚು ಸೂಕ್ತ? ಸೂಕ್ತ. ಆ ಮಧ್ಯೆ ಸ್ವಲ್ಪ ಬೀಳುತ್ತೆ. ನಮ್ಮ ತೋಟಕ್ಕೆ ಬೆಳಿಗ್ಗೆ ಸಂಜೆ ನಾವು ಅಲ್ಲೇ ಇರ್ತೀವಿ, ಅದರಿಂದ ಯಾವುದೇ ಒಂದು ತೆಂಗಿನಕಾಯಿನು ನಮಗೇನು ಲಾಸ್ ಆಗಲ್ಲ. ಆಮೇಲೆ ಕೊಬ್ಬರಿ ಶೆಡ್ ಮಾಡುವಾಗಲೂ ಕೂಡ ನಾವು ಸುತ್ತಲೂ ಗಾಳಿ ಆಡಂಗೆ ಮಾಡ್ಕೋಬೇಕು. ಇಲ್ಲೊಂದು ಗೋಡೆ ಐತೆ, ಇದಕ್ಕೆ ಒಂದು ನಾವು ಅಟ್ಯಾಚ್ ಮಾಡಬಾರ್ದು. 4 ಕಡೆನೂ ನೀಟಾಗಿ ಗಾಳಿ ಬೆಳಕು ಆಡ್ಬೇಕು. ಅದು ಕೆಳಗಡೆ ಮಾತ್ರ ಭೂಮಿಯಿಂದ 3 ಅಡಿ 3.5 ಅಡಿ ಮಾಡಿದ್ರು ಅನುಕೂಲನೇ. ಯಾಕೆಂದ್ರೆ ಮಳೆ ಬಿದ್ದು ಗಡಿ ಶೀತಾಂಶನ ಆ ಕೊಬ್ಬರಿ ಎಳ್ಕೋಬಾರ್ದು, ಎಳ್ಕೊಂಡ್ರೆ ಒಂದು ಲೇಯರ್ ಹೋಗ್ಬಿಡುತ್ತೆ. ಶೆಡ್ ಅಲ್ಲಿ ಎಷ್ಟು ದಿವಸ ಇಡಬೇಕು ಚೆನ್ನಾಗಿ ಕೊಬ್ಬರಿ ಆಗಬೇಕು ಅಂದ್ರೆ? ಸರ್, 11 ತಿಂಗಳಿಂದ 12 ತಿಂಗಳು ಇಡಲೇಬೇಕು. 12 ತಿಂಗಳಿಂದ ಇನ್ನೂ 2 ತಿಂಗಳು ಜಾಸ್ತಿ ಬಿಟ್ಟರು ನಡೆಯುತ್ತೆ, ಬಟ್ ಅದಕ್ಕಿಂತ ಜಾಸ್ತಿ ಬಿಟ್ಟರೆ ಒಳಗಡೆ ಕೆಂಪು ಬರುತ್ತೆ. ಇನ್ನು 1.5 ವರ್ಷ ಕಳೆದ್ರೆ, 12, 16, 18 ತಿಂಗಳು ಕಳೆದ್ಮೇಲೆ ಸ್ವಲ್ಪ ಕೆಂಪು ಸ್ಟಾರ್ಟ್ ಆಗುತ್ತೆ. ಅದರಿಂದ ಅಷ್ಟೊಳಗೆ ಹೊಡಿಬೇಕು. ಕಮ್ಮಿ ಅಂದ್ರೆ 11 ತಿಂಗಳಿಂದ ಒಳಗೆ ಹೊಡೆದ್ರೆ ಏನಾಗುತ್ತೆ, ಒಳಗಡೆ ಸ್ವಲ್ಪ ಕಾಯಿ ಕಾಯಿ ಥರ ಇರುತ್ತೆ, ಕೊಬ್ಬರಿ ಬಿಟ್ಟಿರುತ್ತೆ, ಪಸ್ಮೆ ಇರುತ್ತೆ, ಬಟ್ ಅದು ಡ್ರೈ ಇರಲ್ಲ. ಡ್ರೈ ಇಲ್ಲ ಅಂದಾಗ ಮಾರ್ಕೆಟ್ನಲ್ಲಿ ರೆಡ್ ಡೌನ್ ಮಾಡ್ತಾರೆ. ಅದು ಒಂದು ಅದಕ್ಕೆ ಹೊಡಿಬೇಕು. ಆ ಒಂದು ಟೈಮ್ನ ಫಸ್ಟೇ ಕ್ಯಾಲೆಂಡರ್ನಲ್ಲಿ ನಾವು ಕೊಬ್ಬರಿ ಎಲ್ಲಿಂದ ಎಲ್ಲಿಗೆ ಹಾಕಿದ್ವಿ ಆ ಮಧ್ಯ ಭಾಗ ತಗೋಬೇಕು. 3 ಬ್ಯಾಚಿನ ಕಾಯಿ ಹಾಕಿದಾಗ ಮೊದಲನೇ ಬ್ಯಾಚಿಂದ ಬಿಡಬೇಕು, ಲಾಸ್ಟ್ ಬ್ಯಾಚಿಂದ ಬಿಡಬೇಕು. ಸೆಂಟ್ರ್ ಬ್ಯಾಚಿಂದ ನಾವು ತಗೊಂಡ್ರೆ ಆವಾಗ ಅದು ಕರೆಕ್ಟ್ ಆಗುತ್ತೆ. ಒಂದು ಕಾಯಿ ಹಾಕಿದ್ದಕ್ಕೆ 11 ತಿಂಗಳಾಗಿರುತ್ತೆ, ಇನ್ನೊಂದಕ್ಕೆ 3 ತಿಂಗಳು ಅಂತಂದರೆ 8 ತಿಂಗಳಾಗುತ್ತೆ. ಅದು ಸೆಟ್ ಆಗಿ ಹೋಗುತ್ತೆ. ಅದು ಅಂತ ಅಂದ್ರೆ ಕೊಬ್ಬರಿ ಚೆನ್ನಾಗಬೇಕು ಅಂತ ಅಂದ್ರೆ ಕನಿಷ್ಠ ಅಂದ್ರೆ 11 ತಿಂಗಳು ಬಿಡಬೇಕು, 1.5 ವರ್ಷದೊಳಗೆ. ಅಂತ ಅಂದ್ರೆ 18 ತಿಂಗಳೊಳಗಡೆ ನಾವು ಕೊಬ್ಬರಿಯನ್ನ ಬಿಡಿಸ್ಬಿಡ್ಬೇಕು. ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು 2 ವರ್ಷಗಟ್ಟಲೆ ಬಿಟ್ರೆ ಹಂಗೂ ಅದು ವೇಸ್ಟ್ ಆಗುತ್ತೆ. ಈಗ ಕೊಬ್ಬರಿ ಹಾಳಾಗ್ದಂಗೆ ಬಿಡಿಸೋಂಥದ್ದು ಹೇಗೆ? ಏನಿಲ್ಲ ಸರ್, ಮಾಮೂಲಿ ಈಗ ಏನು ಲೇಬರ್ ಬಿಟ್ಟು ನಾವು ಕೊಬ್ಬರಿ ಸೋಲಿಸ್ತೀವಿ, ಅದೇ ಹೆಂಗಸರು ಲೇಬರ್ ಬರ್ತಾರೆ ಅವ್ರು ಕೊಬ್ಬರಿ ಹೊಡ್ಕೊಡ್ತಾರೆ, ಸಮಸ್ಯೆ ಇಲ್ಲ. ಅದು ನಮಗೆ ಖರ್ಚು ಬರಲ್ಲ. ಕೊಬ್ಬರಿ ಸುಲಿದಿದ್ದು ಮತ್ತೆ ಒಡೆದಿದ್ದು ಎಲ್ಲ ಚಿಪ್ಪು ಹೋಗುತ್ತೆ. ಆ ಚಿಪ್ಪಿನ ದುಡ್ಡು ಏನು ಲೇಬರ್ ದುಡ್ಡನ್ನೆಲ್ಲ ಫುಲ್ಲು ಅದು ಅದೊಂದೇ ಮೇಂಟೈನ್ ಮಾಡ್ಬೋದು, ಮೇಂಟೈನ್ ಮಾಡುದು. ಕೊಬ್ಬರಿ ದುಡ್ಡು ಏನಿರುತ್ತೆ ಅದಷ್ಟು ನಮ್ಗೆ ಉಳ್ಕೊಳ್ಳುತ್ತೆ, ಸಿಪ್ಪೆ ದುಡ್ಡು ನಮಗೆ ಉಳ್ಕೊಳ್ಳುತ್ತೆ, ಬರೀ ಚಿಪ್ಪಿನ ದುಡ್ಡು ಸಾಕು ನಮಗೆ. ಒಳ್ಳೆ ರೇಟ್ ಇರುತ್ತೆ ಚಿಪ್ಪು, ಆ ಚಿಪ್ಪಿನ ದುಡ್ಡಲ್ಲಿ ನಾವು ಫುಲ್ಲು ಅದ್ರ ಖರ್ಚನ್ನ ನಿರ್ವಹಿಸಬಹುದು. ಹೇಗೆ ಕೊಡ್ತಾ ಇದ್ರ ಚಿಪ್ಪನ್ನ? ಚಿಪ್ಪು ಸರ್ 1 ಸಾರಿ 1 ಮಾರ್ಕೆಟ್ ಇರುತ್ತೆ, ಅದು 8 ರೂಪಾಯಿ ಇರುತ್ತೆ, 12 ರೂಪಾಯಿ ಇರುತ್ತೆ ಚಿಪ್ಪಿಗೆ 1 ಕೆಜಿಗೆ. 18 ರೂಪಾಯಿನಿಂದ 5 ರೂಪಾಯಿ ತನಕನೂ ಬರುತ್ತೆ. ಎಷ್ಟು ಕೋದ್ರು ಲಾಭವೇ ನಮಗೆ? ಲಾಭನೇ. ಕೆಲವು ಸರಿ ಏನಾಗುತ್ತೆ, ಸಿಪ್ಪೆ ಮತ್ತೆ ಚಿಪ್ಪು ಎರಡು ಸೇರಿ ಲೇಬರ್ನ ಹೋಗುತ್ತೆ, ರೇಟ್ ಇದ್ಬಿಟ್ರೆ ಬರೀ ಚಿಪ್ಪಲ್ಲೇ ಹೋಗುತ್ತೆ. ಹಂಗೆ ಟೋಟಲಿ ನಮ್ಗೇನು ಸಿಪ್ಪೆ ಚಿಪ್ಪು ಏನಿದೆ ಅದು ಲಾಸ್ಟ್ ಟೈಮಿನ ಖರ್ಚಿನ ಪೂರ್ತಿ ಅದೇ ನಿರ್ವಹಿಸುತ್ತೆ, ಸ್ವಂತ ಏನಾಗಲ್ಲ. ಈಗ ಕೌಟು ಬರುತ್ತಲ್ಲ, ಅದನ್ನ ಏನ್ ಮಾಡ್ತೀರಾ? ಕೌಟು ಅಲ್ಲಿಗೆ ಹೋಗುತ್ತೆ ಸರ್. ಒಡಿಬೇಕಾದ್ರೆ 3 ಭಾಗ ಮಾಡ್ಕೊಳ್ತೀವಿ. 1 ಒಳ್ಳೆ ಕೊಬ್ಬರಿ, ಇನ್ನೊಂದು ಏನಾಗುತ್ತೆ ಭಾಗ ಒಡಿಬೇಕಾದ್ರೆ ಚೂರು ಭಾಗ ಬರುತ್ತೆ, ಭಾಗನೇ ಸಪ್ರೇಟ್ ಮಾಡ್ಕೋಬೇಕು. ಅದ್ರಲ್ಲಿ ಸಣ್ಣ ಚೂರು ಬರುತ್ತೆ, ಆ ಚೂರೇ ಸಪ್ರೇಟ್, ಅದಲ್ದಲ್ಲ ಕೌಟೇ ಸಪ್ರೇಟ್. ಒಂದೊಂದಕ್ಕೂ ಒಂದೊಂದು ರೇಟ್. ಅದು ಏನು ಉಂಡೆ ಕೊಬ್ಬರಿ ಒಂದು ರೇಟ್ ಇದ್ರೆ ಅದಕ್ಕಿಂತ ಕಾಲು ಭಾಗ ಕಡಿಮೆ ಇರುತ್ತೆ. ಯಾವುದು? ಓಳು. ಇನ್ನೊಂದಕ್ಕೆ ಚೂರಿಗೆ 1/2 ಇರುತ್ತೆ ರೇಟ್. 10,000 ಇದ್ರೆ ಇದಕ್ಕೆ 5,000. ಯಾವುದು? ಚೂರಿಗೆ. ಕೌಟು ಭಾರಿ ಕಡಿಮೆ ಸರ್. ಅದು ಏನು 1,000, 10 ರೂಪಾಯಿ, 12 ರೂಪಾಯಿ, 15 ರೂಪಾಯಿ ಇದ್ರೆ ಕೆಜಿಗೆ ಅದೇ ಹೈಯೆಸ್ಟ್. ಎಲ್ಲ ಒಟ್ಟಿಗೆ ತಗೊಂಡೋಗ್ಬಿಡ್ತೀವಿ, ಕೌಟು ಕೊಬ್ಬರಿ ಚೂರು ಎಲ್ಲ ಅಲ್ಲೇ ಮಾರ್ಕೆಟಿಗೆ ಹೋದ್ರೆ ಅದಕ್ಕೆ ಆದಂಥ ರೇಟ್ ಇರುತ್ತೆ. ಯಾವುದು ಏನು ವೇಸ್ಟ್ ಇಲ್ಲ. ಈಗ ತೆಂಗಿನ ಕಾಯಿನಲ್ಲಿ ಅಥವಾ ತೆಂಗಿನ ತೋಟದಲ್ಲಿ ನಾವು ಎಳ್ನೀರನ್ನು ಮಾರ್ಬೋದು, ಕಾಯಿ ಮಾರ್ಬೋದು, ಕೊಬ್ಬರಿನೂ ಮಾಡ್ಬೋದು. ಯಾವ್ದು ಮಾಡೋದು ಹೆಚ್ಚು ಸೂಕ್ತ ಅಂತೀರ ನೀವು? ಸರ್, ಇತ್ತೀಚಿನ ಲೇಬರ್ ಸಮಸ್ಯೆ ನೋಡ್ಕೊಂಡ್ರೆ ಎಳ್ನೀರು ಸೂಕ್ತ. ಎಳ್ನೀರು ಏನಾಗುತ್ತೆ, ಲೇಬರ್ ಅವ್ರ ಕಡೆರೇ ಬರ್ತಾರೆ, ಅವರೇ ಎಳ್ನೀರು ಕಿತ್ಕೊಳ್ತಾರೆ, ನಾವು ಬರೀ ಕೌಂಟಿಂಗ್ ನೋಡ್ಕೊಳ್ಳೋದು, ಅವರೇ ಎಳ್ನೀರನ್ನ ಹೊರ್ತಾರೆ, ಯಾವುದೂ ನಮಗೆ ಸುಸ್ತಿಲ್ಲ. ಬಟ್ ತೋಟನ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ, ಫಸಲಿರಲ್ಲ, ಬರೀ ಸೋಗೆ ಕಾಣಿಸ್ತಾ ಇರುತ್ತೆ. ತೋಟ ಒಂಥರ ತುಂಬಿ ತುಳ್ಕೋದು ಅಂತಾರೆ ಹಿಂದಿಕ್ನರು, ಆ ಥರ ಇರಲ್ಲ, ಒಂಥರ ಬರಡು ಕಾಣಿಸುತ್ತೆ. ಅದು ಮಾನಸಿಕವಾಗಿ ನಮ್ಮ ರೈತರಿಗೆ ತೊಂದರೆ ಕೊಡುತ್ತೆ. ಆದಾಯ ಜಾಸ್ತಿ ಇರ್ಬೋದು ಬಟ್ ನೆಮ್ಮದಿ ಇರಲ್ಲ. ಖಾಲಿ ತೋಟ ತಂಗ ಕಾಣಿಸ್ತಾ ಇರುತ್ತೆ. ಬೈ ಚಾನ್ಸ್ ಯಾರೋ ಸ್ನೇಹಿತರು ಬಂದ್ರು, ಅವಾಗ ತಾನೆ ಎಳ್ನೀರು ಕಿತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ನಾವ್ ಎಳ್ನೀರು ಕೊಡ್ಬೇಕು ಅವ್ರಿಗೆ, ಎಳ್ನೀರು ಇರಲ್ಲ. ತೋಟ ಇರುತ್ತೆ, ನೆಮ್ಮದಿ ಇರಲ್ಲ, ದುಡ್ಡು ಇರುತ್ತೆ, ನೆಮ್ಮದಿ ಸಿಗಲ್ಲ. ನೆಮ್ಮದಿ ಸಿಗಬೇಕು ಅಂದ್ರೆ ತೋಟ ತುಂಬಿರ್ಬೇಕು, ಯಾವ್ದಾರು ಮರದಡಿ ನಾಲ್ಕು ಕಾಯಿ ಬಿದ್ದಿರ್ಬೇಕು, ಅದನ್ನ ನಾವು ತಗೋಬರ್ಬೇಕು. ಯಾರು ನೆಂಟರು ಅಥವಾ ಸ್ನೇಹಿತರು ಬಂದಾಗ ಅಲ್ಲೇ ಗಳ ಎತ್ತಿ ನಾಲ್ಕು ಎಳ್ನೀರು ಕಿತ್ಕೊಡ್ಬೇಕು. ಹಿಂದಿಕ್ನವ್ರು ಹೇಳೋರು, ತೋಟ ಮಾಡಿ ಪಾಪ ಕಳ್ಕೋ ಅಂತ. ಸುಸ್ತಾಗಿ ಯಾರೋ ಒಬ್ಬ ಬರ್ತಾನೆ, ಒಂದು ಸೌದಿವರೇನೋ ಏನೋ ಓದ್ಕೊಂಡು, ಗೌಡ್ರೆ ಒಂದು ಎಳ್ನೀರು ಕೊಡಿ ಅಂತಾನೆ. ನಮ್ಮ ತೋಟದಲ್ಲಿ ಅದೇ ಇಲ್ಲ ಅಂದ್ರೆ ತೋಟ ಇಟ್ಕೊಂಡು ಏನು ಮಾಡೋದು? ಅದನ್ನ ಆದಾಯದ ಮೂಲನೇ ಮುಖ್ಯ ಅಲ್ಲ ಸರ್, ನೆಮ್ಮದಿನೂ ಮುಖ್ಯ. ಅವನಿಗೊಂದು ಎಳ್ನೀರು ಕೊಟ್ರೆ ಅಬ್ಬಾ ಸಮಾಧಾನ ಆಯ್ತು, ಒಳ್ಳೇದಾಗ್ಲಿ ನಿಮ್ಗೆ ಅಂತ ಹೇಳ್ತೀನಿ. ಅದ್ರಲ್ಲಿ ಸಿಕ್ಕುವಂತ ದುಡಿಮೆ ಬೇರೆದ್ರಲ್ಲಿ ಸಿಗಲ್ಲ ಅಂತ ನನ್ನ ಭಾವನೆ. ಹಂಗಾಗಿ ನಾನು ಎಳ್ನೀರು ಇದುವರೆಗೂ ಯಾರಿಗೂ ಕೊಡಲ್ಲ, ಕೊಬ್ಬರಿಗೆ ಹಾಕ್ತೀನಿ ಸರ್. ಎಳ್ನೀರು ಕೊಟ್ರೆ ತೋಟ ಹಾಳಾಯ್ತವೆ ಅಂತಾರಲ್ಲ, ನಿಜವ ಹಾಳಾಗಲ್ಲ ಸರ್. ಎಳ್ನೀರು ಕೊಟ್ರೆ ತೋಟ ಹಾಳಾಗಲ್ಲ, ಮನಸ್ಥಿತಿ ಹಾಳಾಗತ್ತೆ. ತೋಟ ಚೆನ್ನಾಗಿರುತ್ತೆ, ಎಳ್ನೀರು ಕಿತ್ತಾಗ ಏನಾಗುತ್ತೆ, ನೆಕ್ಸ್ಟ್ ಒಂಬಾಳೆ ಸ್ಪೀಡ್ ಆಗುತ್ತೆ. ಕಾಯಿ ಬಿಟ್ಟಾಗ ಅದು ಸ್ಪೀಡ್ ಆಗಲ್ಲ, ಎಲ್ಲದಕ್ಕೂ ಊಟ ಕೊಡ್ತಾ ಹೋಗುತ್ತೆ ಗಿಡ. ತೆಂಗಿನ ಗಿಡ ಕಾಯಿಗೂ ಕೊಡಬೇಕು, ದಿಗಡಿಗೂ ಕೊಡಬೇಕು, ಅರಳಿಗೂ ಕೊಡಬೇಕು, ಎಳ್ನೀರಿಗೂ ಕೊಡಬೇಕು, ಎಲ್ಲದಕ್ಕೂ ಊಟ ಇಕ್ಕೋಷ್ಟಿಗೆ ಅದು ಸ್ವಲ್ಪ ಲೇಟ್ ಆಗುತ್ತೆ. ಇದು ಯಾವುದೂ ಇಲ್ಲ ಅಂದಾಗ ಎಳ್ನೀರು ಕೊಡೋ ತೋಟನೇ ಬೇರೆ. ಅವ್ರಿಗೆ ಎಳ್ನೀರು ಕೇಳಕ್ಕೆ ಬಂದವ್ರು ಹೇಳ್ತಾರೆ, ಓ ನಿಮ್ದು ಕಾಯಿನ ತೋಟ ಇದೆ, ಇದ್ರಲ್ಲಿ ಜಾಸ್ತಿ ಎಳ್ನೀರು ಸಿಗಲ್ಲ ಅಂತಾರೆ. ಎಳ್ನೀರು ಮಾಮೂಲಿ ಕೊಡೋರು ಇರ್ತಾರಲ್ಲ ಅವ್ರ ಹತ್ರನೇ ಅವ್ರು ಜಾಸ್ತಿ ಹೋಗೋದು. ಯಾಕೆ ಅಂದರೆ ಪ್ರತಿ ಎರಡು ತಿಂಗಳಿಗೊಂದ್ಸರಿ ಎಳ್ನೀರು ಕೇಳ್ತಾರೆ ಅವರು, ಪ್ರತಿ ಎರಡು ತಿಂಗಳಿಗೊಂದ್ಸರಿ ಅವ್ರ ಸಖತ್ ಎಳ್ನೀರು ಸಿಗುತ್ತೆ. ನಮ್ಗಳ ತೋಟಗಳಲ್ಲಿ ಸಿಗಲ್ಲ, ಸಿಗಲ್ಲ, ಇಳುವರಿ ಕಡಿಮೆ ಇರುತ್ತೆ. ಹಂಗೆ ಎಳ್ನೀರು ಕೊಟ್ರೇನೆ ಸ್ಪೀಡು, ಎಳ್ನೀರಿಗೆ ಕೊಡೋದು ಹೆಚ್ಚು ಸೂಕ್ತ ಅಂತ ಅಂತೀರಿ? ಅದೇನು ಆದಾಯದ ದೃಷ್ಟಿನಲ್ಲಿ ಸೂಕ್ತ, ಬಟ್ ಅದೇ ಈಗ ನಾನು ಹೇಳಿದ ರೀತಿ ಆದ್ರೆ ಕಷ್ಟ. ಹಂಗೆ ಈ ತೆಂಗಿನ ಜೊತೆಗೆ ತರಕಾರಿನ ಕೂಡ ಬೆಳ್ಕೊಳ್ತಿದ್ದೀರ, ಎಷ್ಟು ವರ್ಷದಿಂದ ತರಕಾರಿ ಬೆಳಿತೀರಿ? ಸುಮಾರು ನಾನು ನಂದು SSLC ಆಯ್ತು, ಮನೇಲಿ ಸ್ವಲ್ಪ ಕಷ್ಟ ಇತ್ತು, ಆವಾಗಲೇ ನನ್ನ ವಿದ್ಯಾಭ್ಯಾಸ ಬಿಟ್ಟೆ. ಅಲ್ಲಿಂದನೇ ನಾನು ಆಲ್ರೆಡಿ ವ್ಯವಸಾಯಕ್ಕೆ ಇಳಿದೆ, ಅಲ್ಲಿಂದನೂ ಮಾಡ್ತಾನೆ ಬಂದಿದ್ದೀನಿ. ಈಗಾಗಲೇ ನನಗೆ 51 ವರ್ಷ, ಅವಾಗಿನಿಂದನೂ ನಾನು ತರಕಾರಿ ಬೆಳಿತಾನೆ ಇದ್ದೀನಿ ಸರ್. ತರಕಾರಿ ಮನೆಗಾಗುವಷ್ಟು ರಾಗಿ ಮಾರಕ್ ಹೋಗಲ್ಲ, ರಾಗಿ ಎಲ್ಲ ಪ್ರತಿ ವರ್ಷನೂ ಸ್ವಂತಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋತೀನಿ. ತರಕಾರಿ ಏನೇನು ಬೆಳಿತೀರಿ ಗೌಡ್ರೆ? ತರಕಾರಿ ನೌಲ್ ಕೋಸು ಅಂದ್ರೆ ಗೆಡ್ಡೆ ಕೋಸು, ಮತ್ತೆ ಹೀರೆ ಚೊಟ್ಟು ಬೀನ್ಸ್ ಬರುತ್ತಲ್ಲ ಆ ಬೀನ್ಸ್, ಕಾಯಿ ಬೀನ್ಸು, ಅದು ಬಿಟ್ಟರೆ ಬೂದ್ ಗುಂಬಳ ಸೀಗುಂಬಳ ಇದನ್ನು ಬೆಳಿತೀನಿ. ಈಗ ಆಗ್ಲಿಂದಲೂ ಇದನ್ನ ಬೆಳ್ಕೊಂಡ್ ಬಂದಿದ್ದೀರಿ? ಅವಾಗಿನಿಂದನೂ ಇದನ್ನ ಬೆಳೀತಾ ಇದ್ದೀನಿ, ಬಟ್ ಭೂಮಿನ ಚೇಂಜ್ ಮಾಡ್ತಾ ಇರ್ತೀನಿ. ನಮ್ಮ ಹೊಸಗಳು ಇರೋದ್ರಿಂದ ಈ ಸರಿ ಒಂದ ಏನ್ ಮಾಡಿರ್ತೀನಿ, ಆ ಬೆಳೆನ ಅಲ್ಲಿಗೆ ಹಾಕಲ್ಲ, ಅಲ್ಲಿಗೆ ಜೋಳ ರಾಗಿ ಈ ತರದ ಹಾಕಿ ಭೂಮಿನ ಕಲುಷಿತಗೊಳ್ದಂಗೆ ನೋಡ್ಕೊಂಡು ಅದಕ್ಕಷ್ಟು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕೊಂಡು 90% ನಾನು ಹೊಸ ಸಾಕಿರೋದೇ ಗೊಬ್ಬರಕ್ಕಾಗಿ. ಹಂಗಾಗಿ ನಾನು ಗೊಬ್ಬರ ಎಲ್ಲೂ ಕೊಳ್ಳಲ್ಲ, ಸ್ವಂತನ್ನೇ ಎಲ್ಲ ಮೇಂಟೈನ್ ಮಾಡ್ಕೊಂಡು ಪ್ರತಿ ವರ್ಷನೂ ಬ್ಯಾಚ್ ವೈಸ್ ಬ್ಯಾಚ್ ಮಾಡ್ತೀನಿ, ಒಂದೇ ಸಾರಿ ಮಾಡಲ್ಲ. ಒಂದು ಕಡೆ ಜಮೀನ ಉಳುಮೆ ಮಾಡಿಬಿಟ್ಟಿರ್ತೀನಿ, ಇನ್ನೊಂದು ಕಡೆ ಬೆಳೆ ಮಾಡ್ಕೊಳ್ತಾ ಇರ್ತೀನಿ. ಆ ಕಡೆ ಬೆಳೆ ಮಾಡೋಕ್ಕೋದಾಗ ಈ ಕಡೆದು ಬೆಳೆ ಮಾಡಲ್ಲ, ಈ ಕಡೆದು ಉಳುಮೆ ಮಾಡ್ಕೊಂಬಿಡ್ಕೋತೀನಿ. 1.5 ಎಕರೆ ಒಳಗೆ ನಾನು ತರಕಾರಿ ಇಟ್ಕೊಳ್ತೀನಿ, ಇನ್ನೊಂದು 1.5 ಎಕರೆ 2 ಎಕರೆ ಅದು ಯಾವಾಗಲೂ ಉಳುಮೆಲೇ ಇರಬೇಕು, ಅದು ಆ ಥರ ಮಾಡ್ಕೋತೀನಿ. ಬಟ್ ಲೇಬರ್ಗಳು ಕರೆಯಲ್ಲ, ನಾನು ನಮ್ಮ ಮಿಸಸ್ಸು ಇಬ್ಬರಿಗೆ ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ, ಏನು ಬೆಳೆ ಮಾಡಿದ್ರೆ ನಮಗೆ ಸೂಕ್ತ, ಈಗ ಸೋನೆ ಟೈಮ ಈ ಟೈಮಲ್ಲಿ ಏನು ಬೆಳಿಬೇಕು, ಈಗ ಬೇಸಿಗೆ ಈಗೇನು ಬೆಳಿಬೇಕು, ಅದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ತರಕಾರಿನ ಬೆಳಿತೀವಿ. ಯಾವಾಗಲೂ 1-1.5 ಎಕರೆ ಅಷ್ಟು ತರಕಾರಿ ಹಾಕ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ನು ಉಳಿದಿದ್ದಕ್ಕೆಲ್ಲ ಹಾಕೊಂಡು ಅದಕ್ಕೋಸ್ಕರ ಲೇಬರ್ ಕರ್ಕೊಂಡು ಅದನ್ನೆಲ್ಲ ಮಾಡೋಕೆ ಹೋಗಲ್ಲ. ಎಷ್ಟು ನಮ್ಮ ಕೈಲಿ ನಮ್ಮ ಶಕ್ತಿ ಎಷ್ಟು ಕೆಲಸ ಮಾಡೋಕ್ಕೆ ಅಂತ ನಮ್ಗೆ ಅನಿಸುತ್ತೆ. ಬೇಸಿಗೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ, ಮಳೆಗಾಲದಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಮಳೆ ಬರ್ತಾ ಇರುತ್ತೆ, ತೇವ ಇರುತ್ತೆ, ಅವಾಗ ಕಡಿಮೆ ಮಾಡ್ಕೋತೀವಿ. ಬೂದ್ಗುಂಬಳ ಯಾವ ಟೈಮಲ್ಲಿ ಹಾಕತ್ತೀರಿ, ಮತ್ತೆ ಏನೇನು ಕೆಲಸ ಮಾಡ್ತೀರಾ ಅದಕ್ಕೆ ಚೆನ್ನಾಗಿ ಫಸಲು ಬರಬೇಕು ಅಂತ ಅಂದ್ರೆ ಹೆಂಗ್ ಬೆಳಿಬೇಕು ಬೂದ್ಗುಂಬಳ? ಬೂದ್ಗುಂಬಳ ಭಾರಿ ಸಿಂಪಲ್ ಬೆಳೆ ಸರ್, ಅದು 4 ಅಡಿ 4 ಅಡಿ ನಾನು ಹಾಕೋದು. ಅದು ನಂದೊಂದು ಚಿಕ್ಕದೊಂದು ರೋಟಾವೇಟರ್ ಇದೆ, ಬಟ್ ಅದಕ್ಕೆ ಯಾವುದೇ ಲೇಬರ್ ಕರ್ಕೊಳ್ಳಲ್ಲ, ರೋಟಾವೇಟರ್ ಹೊಡೆದ್ಬಿಟ್ಟು ಭೂಮಿನ ಹಸನ್ ಮಾಡ್ತೀನಿ ಯಾವುದೇ ಹಳ ಬರ್ದಂಗೆ. ಅದಕ್ಕೆ ಏನು ಮಿನ್ಯೂರ್ ಏನು ಹಾಕಲ್ಲ, ಬೀಜ ಹಾಕ್ದಾಗಲೇ ಕೊಟ್ಟಿಗೆ ಗೊಬ್ಬರನ ಒಂದೊಂದು ಬಕ್ಸೆ ಗುಣಿ ಮೇಲೆ ಹಾಕೊಂಡು ಹೋಗ್ತೀನಿ, ಗುಣ ಗೊಬ್ಬರ ಅಂತಾರಲ್ಲ ಆ ಥರ. ಅದನ್ನು ಬಿಟ್ಟರೆ 2 ಸ್ಪ್ರೇ, ಆಮೇಲೆ ಊಜಿನ ಲೋಟ ಕಟ್ತೀವಿ ಊಜ ಹೊಡಿದಂಗೆ ಕಾಯಿಗೆ, ಅದು ಅಷ್ಟಕ್ಕೆ ಬಂದ್ಬಿಡುತ್ತೆ ಅದು. ಆಮೇಲೆ ಅದನ್ನು ಕಟಾವು ಮಾಡ್ಬೇಕಾದ್ರೂ ಲೇಬರ್ ಬೇಕಾಗಲ್ಲ, ನಮ್ಮ ಮಿಸಸ್ ಎಲ್ಲ ಕಟ್ ಮಾಡಿ ಮಂಕರಿಗೆ ಹಾಕ್ಕೊಡ್ತಾರೆ, ನಾನೆಲ್ಲ ಒತ್ತೊಂದು ಕಡೆ ಸೈಡ್ಗೆ ಹಾಕ್ತೀನಿ. ಸೈಡ್ಗೆ ಹಾಕ್ತಿದ್ದಂಗೆ ತೂಕದ ಲೆಕ್ಕದಲ್ಲಿ ತಗೊಳ್ತಾರೆ, ಅಲ್ಲಿಗೆ ಯಾರು ಗಿರಾಕಿಗಳು ಬಂದೇ ಬರ್ತಾರೆ, ತೋರ್ತ ಹತ್ರನೇ ಬಂದು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಅಲ್ಲೇ ತುಂಬ್ಕೊಂಡು ಹೋಯ್ತಾರೆ. ಅದು ಫಿಕ್ಸ್ ರೇಟ್ ಇರಲ್ಲ, ಒಂದೊಂದ್ಸರಿ 2 ರೂಪಾಯಿಗೂ ಬರುತ್ತೆ, ಒಂದೊಂದ್ಸರಿ 15 ರೂಪಾಯಿಗೂ ಹೋಗುತ್ತೆ. ಬಟ್ ಅದು ತರಕಾರಿ ಮೊದಲೇ ಪರ್ಫೆಕ್ಟ್ ರೇಟನ್ನ ನಾವು ಅಪೇಕ್ಷೆ ಪಡೋಂಗಿಲ್ಲ, ಒಟ್ಟಿ ಬೆಳೆನ ನೀಟಾಗಿ ಬೆಳೆದ್ರೆ ಸಾಕು. ಅದು 4 ತಿಂಗಳು ಬೆಳೆ, ಟೋಟಲ್ಲು ಕಟಾವಾಗಕ್ಕೆ 4 ತಿಂಗಳು ಬೇಕು. ನಾವು ಆಯುಧ ಪೂಜೆ ಯಾವ ಡೇಟಿಗೆ ಬರುತ್ತೆ ಅಂತ ನೋಡ್ಕೊಂಡು ಅದರಿಂದ 4 ತಿಂಗಳನ್ನ ಅಂದಾಜು ಮಾಡ್ಕೊಂಡು ಅದನ್ನ ಬೆಳೆ ಮಾಡಿದ್ರೆ ಸೂಕ್ತವಾಗಿ ಒಳ್ಳೆ ರೇಟಿಗೆ ಹೋಗುತ್ತೆ. ಆಯ್ತ್ ಪೂಜಾ ಯಾವಾಗ ಇರ್ತದೋ ನಾಲ್ಕ್ ತಿಂಗಳ ಹಿಂದಕ್ಕೆ ಬಿತ್ತನೆ ಮಾಡ್ತೀರಿ. ಬಿತ್ತನೆ ಮಾಡ್ಕೋತೀವಿ. ಅವಾಗ ಅದಕ್ಕೂ ಒಂದು ಒಂದ್ ವಾರ ವ್ಯತ್ಯಾಸದಲ್ಲಿ ಬರುತ್ತೆ. ಅವಾಗ ಸ್ವಲ್ಪ ಗಿರಾಕಿಗಳು ಜಾಸ್ತಿ ಇರ್ತಾರೆ, ಹಂಗಾಗಿ ಒಳ್ಳೆ ಆದಾಯ ಸಿಗುತ್ತೆ. ಯಾವ ಸೈಜಿನ ಬುದ್ಗುಂಬಳ ಬೆಳಿತೀರ ನೀವು? ಯಾಕಂದ್ರೆ ತುಂಬಾ ದಪ್ಪವೂ ಇರ್ತವೆ, ಮೀಡಿಯಮ್ ಇರ್ತವೆ. ತೀರಾ ದಪ್ಪದು ಅಂದ್ರೆ ಸರ್ ಅದು ನಾಟಿ ಹಾಕ್ಬೇಕು. ನಾಟಿ ಹಾಕಿದ್ರೆ ಅದು 35 ಕೆಜಿ ವರೆಗೂ ಬರುತ್ತೆ. ಅದೇನಿದ್ರು ತಿನ್ನಕ್ ಹೋಗುತ್ತೆ, ಆಯ್ತ್ ಪೂಜೆಗೆ ಆಗಲ್ಲ. ಇದು ಹೈಬ್ರಿಡ್ ಆದ್ರೆ ಏನ್ 5 ಕೆಜಿ 4 ಕೆಜಿ ಹೈಯೆಸ್ಟ್ ಅಂದ್ರೆ 6 ಕೆಜಿ ಅದ್ರ ಒಳಗಡೆ ಬರುತ್ತೆ, 2 ಕೆಜಿಯಿಂದನು ಬರುತ್ತೆ. ಅದು ಆಯ್ತ್ ಪೂಜೆಗೆ ಸೂಕ್ತ. ಬಾಕಿ ಅಂತ ಹೇಳ್ದಂಗೆ ನೀವ್ ಹೇಳ್ದಂಗೆ ನಾಟಿ ಬೀಜ ಹಾಕಿದ್ರೆ ಕೆಆರ್ಪೇಟೆ ಸೈಡ್ ಸಿಗುತ್ತದ, ಸೇರಲ್ಲಿ ಅಳದ್ ಕೊಡ್ತಾರೆ ಅದನ್ನ ಬೀಜನ. ಅದನ್ನ ತಗೊಬಂದ್ ಹಾಕಿದ್ರೆ 35 ಕೆಜಿ ವರೆಗೂ ಬರುತ್ತೆ ಒಂದು ಕುಂಬಳಕಾಯಿ. ಅದೇನಿದ್ರು ನಾವು ಮತ್ತೆ ಕೆಆರ್ಪೇಟೆ ಸೈಡೇ ಇದಾರೆ ಅದ್ರ ವ್ಯಾಪಾರಿಗಳು, ಅವ್ರನ್ನ ಕರೆದು ಅದು ಆಯ್ತ್ ಪೂಜೆಗೆ ಹೋಗಲ್ಲ, ಅದು ಕೆಡಲ್ಲ. ಅದು 6 ತಿಂಗಳು ಬೇಕಾದ್ರೂ ಇಡ್ಬೋದು, ನೀಟಾಗಿಟ್ಟು 1 ವರ್ಷ ಇಡ್ಬೋದು ಅದು ಕುಂಬಳ. ಅವರು ಲಾರಿಗೆ ಲೋಡ್ ಮಾಡ್ಕೊಂಡು ಹೋಗ್ತಾರೆ. ಅದು ಹಿಂಗೆ ತರಕಾರಿ ಲೆಕ್ಕ, ಅದು ಫಿಕ್ಸ್ ರೇಟ್ ಇರಲ್ಲ. ಆಯಾ ಮಾರ್ಕೆಟಿನ ರೇಟ್ ಏನಿರುತ್ತೆ ಅದಕ್ಕೆ ತಕ್ಕನಾಗಿ ಹೋಗ್ಬೋದು. ಆ ರೇಟಿಗೆ ಕೊಡಲ್ಲ ಅಂದ್ರೆ ನಾವು ಬೇಕಾದ್ರೆ ತೋಟದ ಹತ್ರನೇ ಒಂದು ಶೆಡ್ ಮಾಡಿ ಸ್ಟೋರ್ ಮಾಡ್ಬೋದು. ಆದ್ರೆ ಶೀಟ್ಸ್ ಅನ್ನ ಸ್ಟೋರ್ ಮಾಡೋಕ್ಕಾಗಲ್ಲ, ಅದೇನ್ ರೇಟ್ ಇರುತ್ತೆ ಆ ರೇಟಿಗೆ ತಕ್ಷಣನೇ ಕೊಟ್ಬಿಡ್ಬೇಕು ಅದನ್ನ, ಇಲ್ಲಾಂದ್ರೆ ಅದು ಕೆಟ್ಟು ಬಿಡುತ್ತೆ, ಅದು ಇರಲ್ಲ. ನಾಟಿ ಕೆಡಲ್ಲ, ಬಟ್ ಅದನ್ನ ಬೆಳೆಯೋದು ಕಷ್ಟ ಅದನ್ನ. ಯಾಕೆ ಅಂತಂದ್ರೆ ಅದೇ ಅವರು ಸೇರ್ಗಟ್ಲೆ ಆಳು ಕೊಡ್ತಾರೆ, ಅದರಲ್ಲೂ ಅಷ್ಟು ಜಳ್ಳಿರುತ್ತೆ, ನೆಟ್ಟ ಹುಟ್ಟಲ್ಲ, 9 ದಿನ ಬೇಕು ಅದು ಹುಟ್ಟಕ್ಕೆ. ಆ ಹುಟ್ಟೋ ಅಷ್ಟೊತ್ತಿಗೆ ಇರುವೆ ಗಿರುವೆ ಈ ಕೀಟಗಳು ಭೂಮಿ ಒಳಗೆ ತಿಂತವೆ, ಅದು ಒಂಥರ ಸಮಸ್ಯೆ ನೀಟಾಗಿ ಬರಲಿಲ್ಲ. ಅದರಿಂದ 90% ನಾವು ಹೈಬ್ರಿಡ್ ಹಾಕ್ಬಿಡ್ತೀವಿ. ಮೈಕೋ ಶೀಟ್ಸ್ ಅಂತ ಬರುತ್ತೆ, ಒಳ್ಳೆ ದುಂಡು ಬರುತ್ತೆ, ನೀಟಾಗಿ ಇರುತ್ತೆ, ಇಳುವರಿನೂ ಕೊಡುತ್ತೆ, ಅದರಿಂದ ಶೀಟ್ಸ್ ಮಾಡ್ತೀವಿ. ಸೀಮೆ ಗೊಬ್ಬರ ಏನು ಹಾಕೋದೇ ಇಲ್ಲ ಅದಕ್ಕೆ? ಇಲ್ಲ ಸರ್, ನಾನು 90% ನಂದು ಏನು ಭೂಮಿ ಇದೆ 3 ಚಿಲ್ಲರೆ ಎಕರೆ ಅದಕ್ಕೆ ಟೋಟಲಿ ಇಡೀ ವರ್ಷಕ್ಕೆಲ್ಲ ಏನೊಂದು 4 ಚೀಲನು ಮೀನೂರು ತಗೊಳ್ಳಲ್ಲ ನಾನು. 90% ಸಾವಯವ ಮಾಡ್ತೀನಿ, 10% ಮೀನೂರು ಬಳಸ್ತೀನಿ. ಈಗ ಸೀಮೆ ಗೊಬ್ಬರ ಯಾವ್ದಕ್ಕೆ ಬಳಸ್ತೀರಿ? ಅದೇ ಏನು ಸ್ವಲ್ಪ ಬೆಳೆ ಇದಾಗ ಕಾಣಿಸ್ತಿಲ್ಲ, ಮಂಕಾಯ್ತು, ವಿಧಿ ಇಲ್ಲ, ಹಾಕ್ಲೇಬೇಕು ಅಂದಾಗ ಮಾತ್ರ ಬಳಸ್ತೀನಿ. ಇದು ನೀಟಾಗಿ ಬರ್ತಾ ಇದೆ ಕೊಟ್ಟಿಗೆ ಗೊಬ್ಬರಕ್ಕೆ ಅಂದಾಗ ಮೀನೂರನ್ನ ಟಚ್ ಮಾಡಕ್ ಹೋಗಲ್ಲ, ಅದಕ್ಕೆ ಅದಕ್ಕೆ ರುಚಿನೇ ತೋರಿಸಲ್ಲ ಅದನ್ನ. ಬಟ್ ವಿಧಿ ಇಲ್ಲ, ಬೆಳೆ ಬೆಳಿತಿಲ್ಲ, ಅದು ಕುಡಿಯಾಗಿಲ್ಲ, ವಿಧಿ ಇಲ್ಲ, ಹಾಕ್ಲೇಬೇಕು ಅಂತ ಟೈಮಲ್ಲಿ ಮಾತ್ರ ತಗೊಬಂದು ಅದ್ರ ಜೊತೆ ಗ್ರಾನ್ಯೂಲ್ ಅಂತ ಬರುತ್ತೆ, ಅದನ್ನ ಮಿಕ್ಸ್ ಮಾಡಿಕೊಟ್ರೆ ಬೆಳೆ ಸ್ಪೀಡ್ ಆಗ್ಬಿಡುತ್ತೆ. ಈಗ ಈ ಹೈಬ್ರಿಡ್ ಬೂದ್ಗುಂಬಳ ಬರುತ್ತಲ್ಲ ಅದನ್ನ ತಿನ್ನಕ್ಕಾಗೋದಿಲ್ವಾ? ತಿನ್ಬಹುದು, ತಿನ್ಬಹುದು ಸರ್, ಬಟ್ ಇಡಕ್ಕಾಗಲ್ಲ, ಸ್ಟೋರ್ ಮಾಡಕ್ಕಾಗಲ್ಲ. ಬಿಟ್ರೆ ನಾಟಿ ಸಿಗಲ್ಲ ಬಿಡಿ, ನಾಟಿ ಕಡಿಮೆ, ಬೆಳೆಯೋದೇ ಕಡಿಮೆ. ಬಟ್ ಇದನ್ನೇ ಈಗ ಮಾರ್ಕೆಟಲ್ಲಿ ಮಾರೋದು ಹೈಬ್ರಿಡೆ. ಬಟ್ ಆಯ್ತ್ ಪೂಜೆ ಟೈಮ್ನಲ್ಲಿ ಏನಪ್ಪ ಅಂದ್ರೆ ತಿನ್ನೋದ್ರ ಜೊತೆಗೆ ವೆಹಿಕಲ್ಗಳಿಗೆ ಒಡಿಯಕ್ಕೂ ತಗೊಳ್ತಾರಲ್ಲ, ಅದರಿಂದ ಏನಾಗುತ್ತೆ ಡಬಲ್ ಬೇಕಾಗತ್ತೆ. ಆಹಾರಕ್ಕೂ ಬೇಕು, ಸುಮ್ಮನೆ ವೇಸ್ಟ್ ಮಾಡೋಕ್ಕೂ ಬೇಕು, ಹಂಗಾಗಿ ಏನಾಗುತ್ತೆ ಎಷ್ಟಿದ್ರು ಅದು ಖಾಲಿ ಆಗ್ಬಿಡುತ್ತೆ. ಹಂಗಾಗಿ ಆ ಟೈಮ್ನಲ್ಲಿ ಬೆಳೆದ್ರೆ ಸೂಕ್ತ ಅಂತ ಬೆಳಿತೀವಿ, ಅದು ಯಾವಾಗ ಬೇಕಾದ್ರೂ ಬೆಳಿಬಹುದು, ಇಂಥ ಟೈಮೇ ಅಂತೇನಿಲ್ಲ. ಬಟ್ ಆ ಟೈಮಲ್ಲಿ ಒಳ್ಳೆ ರೇಟ್ ಇರುತ್ತೆ ಅಂತ ಹೇಳಿ ಆ ಟೈಮ್ನ ಆಯ್ಕೆ ಮಾಡ್ಕೋತೀವಿ ಅಷ್ಟೇ. ಈಗ ಬೇರೆ ಟೈಮಲ್ಲಿ ಯಾವ ಟೈಮಲ್ಲೂ ನೀವು ಬೆಳೆದಿಲ್ಲ ಇದುವರೆಗೆ? ಇಲ್ಲ, ಇದುವರೆಗೂ ಬೆಳೆದಿಲ್ಲ. ಆಯ್ತ್ ಪೂಜೆಗೆ ಬರಂಗೆ ಹಾಕತ್ತಾರೆ ಯಾವಾಗ್ಲೂ? ಪ್ರತಿ ಸಾರಿನೂ ಆಯ್ತ್ ಪೂಜೆಗೆ ಬರಂಗೆ ಹಾಕಿದ್ದೀನಿ ಬಿಟ್ರೆ, ಬಟ್ ಯಾವಾಗ್ಲೂ ಸಪರೇಟ್ ಏನು ಬೆಳೆದಿಲ್ಲ ಸರ್ ನಾನು. ಈ ನಾಟಿ ಬೂದ್ಗುಂಬಳ ಬೆಳೆದ್ರೆ ಅದನ್ನ ಶೇಖರಣೆ ಮಾಡಬಹುದು ಅಂತೇಳಿ ಹೇಳಿದ್ರಿ, ಹೇಗೆ ಮಾಡೋದು ಅದನ್ನ ಹಾಳಾಗ್ದಂಗೆ? ಹಾಳಾಗ್ದಂಗೆ ಮಾಡ್ಬೇಕು ಅಂದ್ರೆ ಸರ್ ಅದು ಭೂಮಿಗೆ ಟಚ್ ಆಗದಂಗೆ ಅದಕ್ಕೆ ಒಂದು ಅಟ್ಟು ಅಂತೀವಿ ನಾವು, ಅಟ್ನೆ, ಕಲ್ಲಿಟ್ಬಿಟ್ಟು ಎಲ್ಲ ಕೆಳಗಡೆ ಅಡಿಕೆ ದೆಬ್ಬೆ ಹಾಕಿ ಭೂಮಿಗೆ ಟಚ್ ಆಗದಂಗೆ ಇಡಬೇಕು. ಎಷ್ಟಡಿ ಮ್ಯಾಕ್ ಮಾಡ್ಕೋಬೇಕಾದ? ಏನ್ ಒಂದಡಿ, ಒಂದಡಿ ಇಲ್ಲ 1.5 ಅಡಿ ಮಾಡಿದ್ರು ವಾಸಿ. ಯಾಕೆಂದ್ರೆ ಅದಕ್ಕೆ ಇಲಿ ಬೀಳುತ್ತೆ, ಇಲಿ ಅದ್ರ ಬೀಜ ತಿನ್ನಕ್ ಬರುತ್ತೆ, ಅದನ್ನ ಕಾಪಾಡ್ಕೊಳ್ಳೋದೇ ಕಷ್ಟ. ನೀವು ಎಲ್ಲೇ ಇಡಿ, ಒಂದ್ ಸಣ್ಣದೊಂದು ತೂತ ಕೊಟ್ಬಿಟ್ಟು ಅದ್ ಒಳಕ್ ಹೋಗುತ್ತೆ, ನೋಡಕ್ಕೆ ಕುಂಬಳಕಾಯಿ ಡ್ಯಾಮೇಜ್ ಕಾಣಿಸಲ್ಲ, ಅಟ್ಟೊಳ್ಳು ಮಾಡ್ಬಿಡುತ್ತೆ ಒಳಗಡೆ, ಅದನ್ನ ಯಾರು ತಗೊಳಲ್ಲ. ಅದರಿಂದ ಏನು ಸ್ವಲ್ಪ ಹೈಟ್ ಇದ್ರೆ ಇಲಿ ಕೆಳಗಡೆ ಒದ್ದಿದ್ಯಾ, ಇಲಿ ಇಲ್ಲಿ ಬಂದಿದ್ಯಾ ನೋಡ್ಕೋಬಹುದು. ಹಂಗೆ ಹಾಕಿದ್ರೆ ಅದು ಗೊತ್ತೇ ಆಗಲ್ಲ ನಮ್ಗೆ, ಒಳಗಡೆನೆ ಎಲ್ಲ ಹಾಳು ಮಾಡ್ಬಿಡುತ್ತೆ. ಆಮೇಲೆ ಅದಕ್ಕೆ ಬಿಸಿಲು ಬೀಳಬಾರ್ದು, ಮೇಲ್ಗಡೆ ಸೋಗೆ ಚಪ್ರ ಮಾಡಬೇಕು, ನೆನೆದಂಗೆ ಅದಕ್ಕೆ ಟಾರ್ಪಾಲ್ ಒದಕ್ಕೆ ಕೊಡಬೇಕು, ಬಟ್ಟು ಕುಂಬಳಕಾಯಿ ಟಚ್ ಆಗಬಾರ್ದು. ಆ ತರ ಎಲ್ಲ ಕೌಟ್ಲು ನಟ್ಟುಬಿಟ್ಟು ಮರದವು ಆ ಕಡೆ ಈ ಕಡೆ ಸೈಡ್ ಇದು ಮಾಡಿ ಶೆಡ್ ಮಾಡ್ದಂಗೆ ಮಾಡಬೇಕು, ಅವಾಗ ಅದನ್ನು ಕಾಪಾಡ್ಬೋದು. ಸುಮ್ಮನೆ ಏನೋ ಸ್ಟೋರ್ ಮಾಡಿದ್ರೆ ಅದು ವೇಸ್ಟ್ ಆಗೋಗುತ್ತೆ. ಈಗ ತೂಕ ಭಾರಿ ಇರ್ತದೆ ಅಂತ ಹೇಳಿದ್ರೆ ಒಂದ್ರ ಮೇಲೆ ಒಂದು ಇಡಬಹುದಾ? ಇಡ್ಬೋದು ಎಷ್ಟು ಬೇಕಾದ್ರೂ ರಾಶಿ ಹಾಕ್ಬೋದು, ಅದು ಸಖತ್ ಸ್ಟ್ರೆಂತ್ ಇರುತ್ತೆ, ನಾವೇ ಹತ್ತಿ ನಿಂತ್ಕೊಂಡ್ರು ಏನು ಆಗಲ್ಲ ಅದು. ಅದಕ್ಕೇನು ಒಂದ್ ಟನ್ ತೂಕ ಬಿಟ್ರು ಏನಾಗಲ್ಲ. ಒಂದೊಂದ್ಸಾರಿ ಟ್ರ್ಯಾಕ್ಟರ್ ಅಲ್ಲಿ ಏರ್ಬೇಕಾದ್ರೆ ಆ ಟ್ರ್ಯಾಕ್ಟರ್ ಗೂಟ ಇರುತ್ತೆ ನೋಡಿ, ಕಲ್ಲು ಸಿಕ್ಲಿಲ್ಲ ಅಂದ್ರೆ ಅಡಿಕೆ ಆ ಕುಂಬಳಕಾಯಿ ಕೊಟ್ಟು ಅದ್ರ ಮೇಲೆ ನಿಲ್ಲಿಸ್ತೀವಿ ನಾವು ಅದನ್ನ, ಅಷ್ಟು ಸ್ಟ್ರೆಂತ್ ಇರುತ್ತೆ ನಾಟಿ. ಆದ್ರೆ ಇದು ಹೈಬ್ರಿಡ್ ಬಿಡಿ, ಸ್ವಲ್ಪ ಟಚ್ ಆದ್ರೂ ಹೋಗ್ಬಿಡುತ್ತೆ. ಸ್ಟೋರ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಆದ್ ನೋಡ್ಕೋಬೇಕಾಯ್ದು ಆಯಿಲ್. ತಲೆಗೆ ಏನಾದ್ರು ಎಣ್ಣೆ ಹಚ್ಕೊಂಡಿದ್ವಿ, ಹರಳೆಣ್ಣೆ ಕೊಬ್ಬರಿ ಎಣ್ಣೆ, ಆ ಕೈಯಲ್ಲಿ ಕುಂಬಳಕಾಯಿ ಮುಟ್ಟಿದ್ರೆ ಅದು ಹೋಗ್ಬಿಡುತ್ತೆ, ಎಣ್ಣೆ ಟಚ್ ಆಗ್ಬಾರ್ದು ಅದಕ್ಕೆ. ಆ ಲೇಬರ್ ಕರ್ಕೊಂಡಾಗ ಅಥವಾ ಮನೆಯರೇ ಮಾಡಿದ್ರು ನಮ್ಮ ತಲೆಯಲ್ಲಿ ಅದಕ್ಕೆ ಎಣ್ಣೆ ಇರಬಾರ್ದು. ಅದೊಂದನ್ನು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು ಸರ್. ಇದು ಶೀಟ್ಸ್ ಇರ್ಬೋದು ನಾಟಿ ಇರ್ಬೋದು, ಎಣ್ಣೆ ಕೈನಲ್ಲಿ ಮುಟ್ಟಿದ್ರೆ ಕೇವಲ ಒಂದು 4 ದಿನದೊಳಗೆ ಅದು ಡ್ಯಾಮೇಜ್ ಆಗ್ಬಿಡುತ್ತೆ. ಸಾಮಾನ್ಯವಾಗಿ 1 ಎಕರೆ ಅಥವಾ 1.5 ಎಕರೆಗೆ ನೀವು ಬೂದ್ಗುಂಬಳ ಹಾಕಿದ್ರೆ ಎಷ್ಟು ಹಣ ಸಂಪಾದನೆ ಆಗುತ್ತೆ ವರ್ಷದಲ್ಲಿ ಸರ್? ಅದನ್ನ ಪರ್ಫೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಅಂದಾಜಲ್ಲಿ ಹೇಳಿ. ಅಂದಾಜು ಒಂದ ಏನೇ ಕಡಿಮೆ ಅಂತಂದ್ರೆ ಒಂದು 50,000 ಸಿಗುತ್ತೆ, ಜಾಸ್ತಿ ಅಂತಂದ್ರೆ 1.5 ಲಕ್ಷ 2 ಲಕ್ಷದವರೆಗೂ ಹೋಗುತ್ತೆ. ಈಗ ತೆಂಗಿನ ತೋಟದಲ್ಲಿ ಬೆಳ್ಕೋಬಹುದಾ ಬೂದ್ಗುಂಬಳವ? ಸರ್, ತೋಟದೊಳಗೆ ಬೆಳೆಯಕ್ಕೆ ಅಬ್ಬು ಅಂತ ಬೆಳೆ ಯಾವ್ದು ಬೇಕಾದ್ರೂ ಬೆಳಿಬಹುದು. ಬೂದ್ಗುಂಬಳ ಇರ್ಬೋದು, ಸೀಗುಂಬಳ ಇರ್ಬೋದು, ಹೀರೆ ಇರ್ಬೋದು, ಯಾವುದೇ ಬೆಳೆದ್ರು ಅದೇನಾಗುತ್ತೆ 20 ಅಡಿ 25 ಅಡಿವರೆಗೂ ಬಳ್ಳಿ ಹೋಗುತ್ತೆ. ಅದರಿಂದ ಎಲ್ಲಿ ಬೆಳಕು ಸಿಗುತ್ತೆ ಅಲ್ಲಿಗೆ ಅದು ಹರಿದಾಡುತ್ತೆ, ಹಂಗಾಗಿ ಅದೇನು ಸಮಸ್ಯೆ ಆಗಲ್ಲ. ಅಂದರೆ ಬಯಲು ಪ್ರದೇಶದಲ್ಲಿ ಬರುವಷ್ಟು ಇಳುವರಿ ತಗೊಳಕ್ಕಾಗಲ್ಲ, ಬಟ್ ಆ ಇಳುವರಿ ಅಪೇಕ್ಷೆನೇ ಪಡಬಾರ್ದು. ನಾವು ಎರಡೂ ಕಡೆನೂ ಆದಾಯ ಪಡಿತಿರ್ತೀವಿ, ತೆಂಗನ್ನು ಆದಾಯ ಪಡಿತಿರ್ತೀವಿ, ಅದು ಎರಡನ್ನೂ ಸಮತೋಲನ ತಗೊಂಡಾಗ ಬಯಲು ಪ್ರದೇಶಕ್ಕಿಂತೂ ನಮಗೆ ಜಾಸ್ತಿ ಆದಾಯ ಇರುತ್ತೆ. ಅವಾಗ ನಾವು ತೆಂಗಿನ ಆದಾಯ ಅನ್ನೋದು ಅದಕ್ಕೆ ಇನ್ಕ್ಲೂಡ್ ಮಾಡ್ಕೋಬೇಕು. ಅದರಿಂದ ಬಯಲಲ್ಲಿ ಬಂದಷ್ಟು ಇಳುವರಿ ಬರಲ್ಲ, ಆದ್ರಿಂದ ಲಾಸ್ ಆಗಲ್ಲ. ಈಗ ತರಕಾರಿ ಬೆಳೆ ಅಂತ ಅಂದ್ರೆ ದಿನವೂ ಕೆಲಸ ಇದ್ದೇ ಇರುತ್ತೆ, ಏನಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ಸೋಂಬೇರಿತನಕ್ಕೆ ಅವಕಾಶ ಇಲ್ಲ. ಬೆಳಿಗ್ಗೆ ನಾನು ಪ್ರತಿ ದಿನ ಎದ್ದೇಳೋದು 5 ಗಂಟೆ, ರಾತ್ರಿ 9 ಕ್ಕೆ ಮಲಗ್ತೀನಿ, ಅದು ನನ್ನ ದಿನಚರಿ. ಬೆಳಗ್ಗೆ 5 ಕ್ಕೆದ್ರೆ 5 ಕ್ಕೆದ್ದು ನನ್ನ ಆಟೋಕ್ಕೆ ನೀರು ಪಾರು ಹಾಕಿ ಊದ್ಗಡ್ಡೆ ಬೆಳಗ್ಗೆ ನನ್ನ ಮುಖ ತೊಳ್ಕೊಂಡು ದಿನಚರಿ ಮುಗಿಸಿ ಕೊಟ್ಟಿಗೆಗೆ ಹೋಗ್ತೀನಿ. ನಮ್ಮ ಮಿಸಸ್ ಏನಾಗುತ್ತೆ ಅಷ್ಟೊತ್ತಿ ನನಗೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ನನ್ನ 2 ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅವ್ರು 7:30 ಹಾಸನಕ್ಕೆ ಹೋಗ್ಬೇಕು, ಅಷ್ಟೊಳಗೆ ಅವ್ರಿಗೆ ತಿಂಡಿ ಮಾಡೋಕೆ ಹೋಗ್ತಾರೆ. ನಾನು ಅಷ್ಟೊತ್ತಿಗೆ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ 2 ಹಸು ಹಾಲು ಕರ್ಕೊಂಡು ಡೈರಿಗೆ ಹೋಗಿ ಅಲ್ಲಿಂದ ಹಾಲ್ದಳ್ಳಿಗೆ ಆಟೋದಲ್ಲಿ ಹೋಯ್ತೀನಿ. ಅಲ್ಲಿಂದ ಬರೋ ಅಷ್ಟೊತ್ತಿ ನನ್ನ ಮಕ್ಕಳಾಗಲೇ ಹೋಗ್ಬಿಟ್ಟಿರ್ತಾರೆ 7:30 7:30 ಅಷ್ಟೊತ್ತಿಗೆ ತಿಂಡಿ ರೆಡಿ ಇರುತ್ತೆ, ತಿಂಡಿ ತಿಂತೀನಿ. ತಿಂಡಿ ತಿಂದವನು ತಕ್ಷಣನೇ ನನ್ನ ತೋಟ, ಮತ್ತೆ ಅದಕ್ಕೆ ಟೈಮ್ ಇಲ್ಲ. ಅಲ್ಲಿ ತೋಟದಲ್ಲಿ ಏನೋ ಎತ್ತ, ಅದುವರೆಗೂ ತೋಟ ತಲುಪಕ್ಕೆ ಆಗಲ್ಲ. ನಾನು ಎಲ್ಲಿ ಕಾಯಿ ಬಿದ್ದಿದ್ದಾವೆ ಏನು ಎತ್ತ ನೋಡ್ಕೊಂಡು ಮತ್ತೆ ವಾಪಸ್ ಬಂದು ಮತ್ತೆ ನಮ್ಮ ಏನು ಹಸುಗಳಿದ್ದಾವೆ ಮನೆಯಿಂದ ತೋಟದಲ್ಲಿ ಒಂದು ಶೆಡ್ ಮಾಡಿದ್ದೀನಿ ಸರ್ ಹಸುಗಳು ಕಟ್ಟಾಕ. ಅಲ್ಲಿಗೆಲ್ಲ ಮೇವು ಸ್ಟಾಕ್ ಮಾಡಿರ್ತೀನಿ, ಅಲ್ಲಿಗೆ ಹಸುಗಳು ಕಟ್ಟಾಕೊಂಡು ಇನ್ನೇನಿದ್ರು ಮತ್ತೆ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರೋದು. ನಾನು ಯಾಕೆ ಕೇಳಿದೆ ಅಂದ್ರಿದ ಕೈ ತುಂಬಾ ಕೆಲಸ ಇರ್ತದೆ ತರಕಾರಿ ಬೆಳೆಯುವಾಗ, ಆದ್ರೂ ನೀವು ಯಾರನ್ನು ಕರ್ಕೊಳ್ಳೋದಿಲ್ಲ ಕೆಲಸಕ್ಕೆ ಅಂತ ಹೇಳಿದ್ರಲ್ಲ, ಯಾವಾಗ್ಲಿಂದ ಬಿಟ್ರಿ? ಸುಮಾರು ನಾನು ಲೇಬರ್ ಕರಿಯೋದು ಬಿಟ್ಟೆ ಅಲ್ಲೇ ಒಂದು 8 ವರ್ಷ ಆಯ್ತು, 8-10 ವರ್ಷ ಆಯ್ತು. ಯಾಕೆ, ಏನ್ ಅನುಭವ ಆಯ್ತು? ಅದು ನಮ್ಗೇನು ಸಿಗ್ತಾನೆ ಇರಲಿಲ್ಲ ಸರ್. ಲೇಬರ್ ಕರ್ಕೊಳ್ತೀವಿ, ಆ ಲೇಬರ್ ಸೇವೆ ಮಾಡೋಕ್ಕೆ ನಮ್ಮ ಟೈಮು ವೇಸ್ಟ್ ಆಗುತ್ತೆ, ನಾವು ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ತಾರೆ ಚೀಲ ತಗೋಬನ್ನಿ, ನೀರು ತಗೋಬನ್ನಿ, ದಬ್ಳ ತಗೋಬನ್ನಿ, ಹಾ ಊಟ ತಗೋಬನ್ನಿ, ಯಾಕೋ ಹೊಟ್ಟೆ ಸಿದ್ಧತೆ ಬಾಳೆಹಣ್ಣು ತಗೋಬನ್ನಿ. ಅವ್ರ ಕೆಲಸ ಮಾಡೋಷ್ಟೊತ್ತಿ ನಮ್ಮ ಟೈಮೇ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕಿಂತ ನಮ್ಮನೆಯವ್ರದ್ದು ಅವ್ರಿಗೆಲ್ಲ ಇಲ್ಲೆಲ್ಲ ಊಟ ಕೊಡಬೇಕು ಲೇಬರ್ಗಳಿಗೆ. ಅವರು ಕೆಲವರು ನಾನು ಉಪ್ಪಿಟ್ಟು ತಿನ್ನಲ್ಲ ಅಂತಾರೆ, ಕೆಲವರು ನನಗೆ ಚಿತ್ರಾನ್ನ ಸೇರಲ್ಲ ಅಂತಾರೆ. ಅದು ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ ಮಾನಸಿಕವಾಗಿ ಜಿಗುಪ್ಸೆ ಆಗ್ಬಿಡುತ್ತೆ. ಅದ್ರ ಬದಲು ನಮಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಬಿಟ್ರೆ, ಬಟ್ ಎಲ್ಲ ಬೆಳೆನೂ ನಾವೇ ಮಾಡೋಕ್ಕಾಗಲ್ಲ ಸರ್. ಆ ಥರದ ಬೆಳೆ ಮಾಡ್ಕೋಬೇಕು. ಈ ಹೀರೆ 1/2 ಎಕರೆ ಹೀರೆ ಹಾಕಿದ್ದೆ, ಯಾರನ್ನು ಕರ್ಕೊಳ್ಳಿಲ್ಲ. ಚಿಕ್ಕದ್ರಲ್ಲೇ ದಡಿ ಹೊಡಿಯಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು. ದಡಿ ತಂತಿ ದಾರ ಎಲ್ಲ ಎಲ್ಲ ನೀವೇ ಹೊಡೆದ್ಬಿಡ್ತೀರಿ? ಎಲ್ಲ ನಾನೇ ಹೊಡಿತೀನಿ. ಬಳ್ಳಿ ಬರೋದಕ್ಕೆ ಮುಂಚೆನೆ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದ್ರೆ ನಾನು ಅರ್ಥ ಹೊಡ್ಸಲ್ಲ, ಎತ್ತದ ಒಳಗೆ ಹೋಗಂಗಿಲ್ಲ. ನನ್ನ ರೋಟಾವೇಟರ್ ಇದೆಯಲ್ಲ, ತಂತಿ ಕಟ್ಟಿದ್ರು ಅದ್ರೊಳಗೆ ನಾನು ಉಳುಮೆ ಮಾಡ್ತಾನೆ ಇರ್ತೀನಿ. ಅದರಿಂದ ಬೀಜ ಹಾಕಿ ಹುಟ್ಟಿದ್ದಂಗೆ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೋಬಿಡ್ತೀನಿ. ಅದರಿಂದ ನನಗೆ ಅದು ಕಷ್ಟ ಅನ್ಸೋದೇ ಇಲ್ಲ, ಪ್ರತಿದಿನ ಅದೇ ಕೆಲಸ. ನಮ್ಮನೆಯವರಿಂದ ದಾರ ಸುತ್ತಕ್ಕೆ ಬರ್ತಾರೆ, ಸ್ಕೂಟಿ ಇದೆ, ಸ್ಕೂಟಿಲಿ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಸುಸ್ತಾಯ್ತಾ ಮನೆಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಮತ್ತಲ್ಲೊಂದು 10 ನಿಮಿಷ ರೆಸ್ಟ್ ಆಗತ್ತೀವಿ, ಮತ್ತೆ ಅದೇ ತೋಟಕ್ಕೆ ಬರ್ತೀವಿ. ಹೀರೆ ಯಾವ ಟೈಮಲ್ಲಿ ಹಾಕೊಳ್ಳೋದು ಒಳ್ಳೇದು ಅಂತಾರೆ ಸರ್? ಅದು ಹಿಂಗೆ ಅಂತ ಹೇಳಕ್ ಬರಲ್ಲ. ಈ ರೈತರು ಎಲ್ಲರೂ ಬುದ್ಧಿವಂತರೇ,

ಆಕಾಶವಾಣಿ ಹಾಸನ. ಇದೇ 23ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆ ಕುರಿತ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶಪುರ. ಕೇಳುಗರೆ ನಮಸ್ಕಾರ. ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇದೇ 23ರ ಸೋಮವಾರದಂದು ಸಕಲೇಶಪುರದ ಎಪಿಎಂಸಿ ಆವರಣದಲ್ಲಿ ಹಮ್ಮಿಕೊಂಡಿರುವ ಬೆಳೆಗಾರರ ಸಮಾವೇಶ ಮತ್ತು ಕಾಫಿ ಕೃಷಿ ಮೇಳವನ್ನ ಕುರಿತು ಇದೀಗ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಎಚ್ ಟಿ ಮೋಹನ್ ಕುಮಾರ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಕ್ಕೂಟ ಬೆಳೆಗಾರರ ಹಿತದೃಷ್ಟಿಯಿಂದ ಅನೇಕ ಕೆಲಸವನ್ನ ಮಾಡಿಕೊಂಡು ಬಂದಿದೆ, ಅದರಲ್ಲಿ ಅನೇಕ ಗೆಲುವನ್ನು ಕೂಡ ಸಾಧಿಸಿದೆ. ಬಹಳ ಮುಖ್ಯವಾಗಿ ನೆನಪು ಮಾಡಿಕೊಳ್ತಕ್ಕಂತಹ ಕೆಲಸಗಳು ಏನೇನಿದ್ದಾವೆ? ಕಾಫಿ ಬೆಳೆಗಾರರು ತುಂಬಾ ಸಂಕಷ್ಟದಲ್ಲಿದ್ದಾಗ, ಬ್ಯಾಂಕ್ಗಳಲ್ಲಿ ಸಾಲ ಮಾಡಿಕೊಂಡು ಸಾಲವನ್ನು ತೀರಿಸದಲೇ ಆಗಲಿಲ್ಲವಾದಾಗ ಕೇಂದ್ರ ಸರ್ಕಾರದ ವತಿಯಿಂದ ಪ್ಯಾಕೇಜ್ ಅನ್ನು, ವಿಶೇಷವಾದ ಪ್ಯಾಕೇಜ್ ಅನ್ನು ಕೊಡಿಸುವಂತಹ ಕೆಲಸವನ್ನು ಒಕ್ಕೂಟ ಮಾಡಿದೆ. ಅದರ ಜೊತೆಗೆ ಕಾಫಿಗೆ ಒಂದು ಒಳ್ಳೆ ಬೆಲೆ ಸಿಗಬೇಕು ಅಂತೇಳಿ ಕಾಫಿಯನ್ನು ಫ್ರೀ ಮಾರ್ಕೆಟ್ ಮಾಡಬೇಕು ಅಂತೇಳಿ ಹೋರಾಟ ಮಾಡಿ ಕಾಫಿಯನ್ನು ಒಂದು ಫ್ರೀ ಮಾರ್ಕೆಟ್ ಅನ್ನು ಸಹ ನಾವು ಮಾಡ್ಕೊಂಡಿದ್ದೇವೆ. ಹಾಗೆ ಕಾಫಿ ಮಂಡಳಿಗೆ ಕಾಫಿ ಬೆಳೆಗಾರರೇ ಅಧ್ಯಕ್ಷ ಆಗಬೇಕು ಅಂತೇಳಿ ಕಾಫಿ ಬೆಳೆಗಾರನೇ ಅಧ್ಯಕ್ಷ ಮಾಡಲು ಸಹ ನಾವು ಸಫಲರಾಗಿದ್ದೇವೆ. ಮತ್ತೆ ಇತ್ತೀಚೆಗೆ ಏನು ನಮ್ಮ ಕಾಫಿಗೆ ಈ ಕಸ್ತೂರಂಗನ ವರದಿಯಿಂದ ತೊಂದರೆ ಆಗುತ್ತೆ ಅನ್ನುವಾಗ ಅದರಲ್ಲಿ ಮಾರ್ಪಾಡುಗಳಾಗಬೇಕು ಅಂತ ಕೇಳಿದಾಗ ಅದನ್ನು ಕಸ್ತೂರಂಗನ ವರದಿಯನ್ನು ತಡೆಹಿಡಿದು ಮಾರ್ಪಾಡುಗಳನ್ನು ಮಾಡಲಿಕ್ಕೆ ನಾವು ಕೋರಿಕೆಯನ್ನಿಟ್ಟಾಗ ಅದನ್ನು ಮುಂದೆ ಹೋಗಲಿದೆ. ಹಾಗಾಗಿ ನಮಗೆ ಇದರ ಜೊತೆಗೆ ವಿದರ್ಭ ಪ್ಯಾಕೇಜ್ ಅನ್ನು ಸಹ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತೋ ಅದನ್ನು ನಾವು ಕಾಫಿಗೂ ಸಹ ತಗೊಂಡಿದ್ದೀವಿ. ಆ ಪ್ಯಾಕೇಜಿಂದ ಒಂದು ಅನುಕೂಲವನ್ನು ಕಾಫಿ ಬೆಳೆಗಾರರಿಗೂ ಆಗಿದೆ. ಆಮೇಲೆ ನಾವು ಏನು ಸರ್ಕಾರಿಯ ಒಂದು ಜಮೀನನ್ನು ಒತ್ತುವರಿ ಮಾಡಿದಾಗ ಕಾಫಿ ಬೆಳೀಲಿಕ್ಕೋಸ್ಕರ ಅದನ್ನು ಕಾಫಿ ಬೆಳೆಗಾರರು ಭೂಗಳರು ಅಂತ ಏನು ಒಂದು ಕಾಯ್ದೆಯನ್ನು ತಂದಿದ್ರು, ಆ ಕಾಯ್ದೆ ಹೊರಗಿಡಬೇಕು ಅಂತ ಕೇಳಿದಾಗ ಅದು ಹೊರಗಿಟ್ಟಿದ್ದಾರೆ. ಅದರಿಂದ ರೈತರಿಗೂ ಸಹ ಅನುಕೂಲ ಆಗಿದೆ. ಮತ್ತೆ ನಾವು ಕಾಫಿಯ ಏನು ಸಾಗುವಳಿ ಮಾಡಿದ್ದೇವೆ, ಯಾವುದು ಸರ್ಕಾರಿಯ ಒಂದು ಜಮೀನನ್ನು ಸಾಗುವಳಿ ಮಾಡಿದ್ದೇವೆ, ಅದನ್ನು ನಮಗೆ ಸಹ ಗುತ್ತಿಗೆ ಆಧಾರದಲ್ಲಿ ಕೊಡಬೇಕು ಅಂತ ನಾವು ಕೇಳ್ಕೊಂಡಾಗ ಅದನ್ನು ಗುತ್ತಿಗೆ ಆಧಾರದಲ್ಲಿ ಕೊಡಲಿಕ್ಕೆ ಈಗಾಗಲೇ ಅರ್ಜಿಗಳನ್ನು ತಗೊಳ್ಳಿಕ್ಕೆ ಸರ್ಕಾರ ಮುಂದೆ ಬಂದು ಅರ್ಜಿಯನ್ನು ಸಹ ಸ್ವೀಕರಿಸ್ತಾ ಇದ್ದಾರೆ. ಮತ್ತೆ ಸಣ್ಣ ರೈತರಿಗೆ 10 HP ಉಚಿತವಾಗಿ ಕೊಡಬೇಕು ಅಂತ ಹೇಳಿದಾಗ ಅದನ್ನು ಕಾಫಿ ಬೆಳೆಗಾರರಿಗೆ ವಿಸ್ತರಣೆ ಮಾಡಿ ಅಂತ ಕೇಳಿದಾಗ ಅದನ್ನು ಸಹ DBT ಮುಖಾಂತರ ಮಾಡಿಕೊಡ್ತೀವಿ ಅಂತೇಳಿ ಅದು ಸಹ ಕಾರ್ಯಗತ ಆಗಿದೆ. ಮತ್ತೆ ಇತ್ತೀಚೆಗೆ ಕಾಫಿ ಬೆಳೆಗಾರರು ಬ್ಯಾಂಕ್ನಲ್ಲಿ ಸಾಲ ಮಾಡಿಕೊಂಡು ಸಾಲ ಕಟ್ಟಕ್ಕಾಗದಲೆ ಸರ್ಫಾಸಿ ಆಕ್ಟಲ್ಲಿ ಹರಾಜಿಗೆ ಹೋಗುವಂತ ಪ್ರಕ್ರಿಯೆಗಳು ನಡೆದು ಕೆಲವು ಹರಾಜು ಆಗಿದ್ದಾವೆ. ಅದು ಭಾರಿ ತೊಂದರೆಯಾಗಿ ಕಾಫಿ ಬೆಳೆಗಾರರಿಗೆ ಭಾರಿ ಕಷ್ಟಕರವಾದಾಗ ಅದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಾಗ ಕಾಫಿ ಒಂದು ಈ ಸರ್ಫಾಸಿ ಆಕ್ಟಲ್ಲಿ ಬರಲ್ಲ ಅಂತ ಹೇಳಿ ಕೇಂದ್ರ ವಾಣಿಜ್ಯ ಸಚಿವರು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ತಿಳಿಸಿದರೆ ಅದು ಒಂದು ಭಾರಿ ಆಶಾದಾಯಕವಾಗಿದೆ. ಅದು ಬ್ಯಾಂಕ್ಗಳಿಗೆ ಮನಮುಟ್ಟುವಂತೆ ತಿಳಿಸಿ ಅದರಿಂದ ಅನುಕೂಲ ಮಾಡಲಿಕ್ಕೆ ಸಹ ಒಕ್ಕೂಟ ಕೆಲಸ ಮಾಡ್ತಾ ಇದೆ. ಇಷ್ಟೆಲ್ಲ ಕೆಲಸವನ್ನ ಮಾಡಿರ್ತಕ್ಕಂಥ ಒಕ್ಕೂಟ ಇದೀಗ ಬೆಳೆಗಾರರ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಎಲ್ಲಿ ಹಮ್ಮಿಕೊಂಡಿದೆ, ಹೇಗೆ ನಡೆಯುತ್ತೆ, ಏನು ವಿಶೇಷತೆಗಳಿರುತ್ತೆ? ಈ ಒಂದು ಸಮಾವೇಶವು ಡಿಸೆಂಬರ್ ಇದೇ ತಿಂಗಳು 23ನೇ ತಾರೀಕು ನಮ್ಮ ಸಕಲೇಶಪುರದಲ್ಲಿ APMC ಆವರಣದಲ್ಲಿ ಈ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಆ ಸಮಾವೇಶಕ್ಕೆ ಕೇಂದ್ರದ ಮಂತ್ರಿಗಳಾದ HD ಕುಮಾರಸ್ವಾಮಿಯವರು ಮತ್ತೆ ವಾಣಿಜ್ಯ ಸಚಿವರಿಂದ ಪಿಯೂಷ್ ಗೋಯಲ್ ಅವರು ಹಾಗೆ ವಿ ಸೋಮಣ್ಣನವರು ಬರ್ತಾ ಇದ್ದಾರೆ. ಮತ್ತೆ ರಾಜ್ಯ ಸರ್ಕಾರದಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಕಾರ ಸಚಿವರಾದ ರಾಜಣ್ಣನವರು ಬರ್ತಾ ಇದ್ದಾರೆ. ಮತ್ತೆ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರು ಹಾಗೆ ನಮ್ಮ ಅರಣ್ಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ. ಮತ್ತೆ 3 ಜಿಲ್ಲೆಯ ಕಾಫಿ ಬೆಳೆಯ ಪ್ರದೇಶದ ಸಂಸದರು ಮತ್ತೆ MLAಗಳು MLCಗಳು ವಿಶೇಷ ಆಹ್ವಾನಿತರುಗಳು ಈ ಸಭೆಯಲ್ಲಿ ಭಾಗವಹಿಸಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಫಿ ಬೆಳೆಗಾರರು ಬಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಕರ್ನಾಟಕ ಬೆಳೆಗಾರರ ಒಕ್ಕೂಟ ಹಮ್ಮಿಕೊಂಡಿರತಕ್ಕಂಥ ಬೆಳೆಗಾರರ ಸಮಾವೇಶ ಮತ್ತು ಕಾಫಿ ಕೃಷಿ ಮೇಳ ಈ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟಂತಹ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಇದೇ 23ರಂದು ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆ ಕುರಿತ ಮಾಹಿತಿ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶಪುರ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕೆ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ದೀಪಕ್, ಏನಾಯ್ತು, ಯಾಕೆ ಡಲ್ ಆಗಿದ್ಯಾ? ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ, ಅದು ಒಂದೇ ವಾರದಲ್ಲಿ ತುಂಬಾ ಪರ್ಚೇಸಸ್ ಇದೆ, ಬಜೆಟ್ ಬೇರೆ ಸಾಕಾಗಲ್ವೇ? ಚಿಂತೆ ಯಾಕೆ ಮಾಡ್ತೀಯ? ಮಣಪ್ಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ತಗೋ. ತುಂಬಾ ಪ್ರೋಸೆಸ್ ಇರುತ್ತೆ, ಲೋನ್ ಅಪ್ರೂವಲ್ ಮಾಡಿಸ್ಕೊಳ್ಳೋ ಅಷ್ಟು ಟೈಮ್ ಬೇರೆ ಇಲ್ಲ. ಅಯ್ಯೋ, ಅದಕ್ಕೆ ಅದು ಮಣಪ್ಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್. ಅವರು ಮನೆಗ್ ಬಂದು ಗೋಲ್ಡ್ ಇವ್ಯಾಲ್ಯೂಯೇಷನ್ ಮಾಡಿ ತಕ್ಷಣ ಹಣ ಟ್ರಾನ್ಸ್ಫರ್ ಮಾಡ್ತಾರೆ. ಈಗ ಚಿಂತೆ ಬಿಟ್ಟು ಶಾಪಿಂಗ್ ಮಾಡು. ಮಣಪ್ಪುರಂ ಗೋಲ್ಡ್ ಲೋನ್, ಬದುಕು ಈಗ ಸುಲಭ. ಕಾಲ್ 1800.